ಡಾಕ್ಟರ್ ರಾಜೇಂದ್ರ ಕೆವಿ ಅವರಿಂದ ಸಂದೇಶ. ಈಗ ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಡಾಕ್ಟರ್ ಕೆವಿ ರಾಜೇಂದ್ರ ಅವರು. ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಅವರನ್ನ ಕೇಳಿ ತಿಳಿಯೋಣ. ಸರ್, ಈಗ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತಹ ಪರಿಸ್ಥಿತಿಯ ಬಗ್ಗೆ ಮತ್ತು ಜನರು ಯಾವ ರೀತಿಯಲ್ಲಿ ಇದಕ್ಕೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ತಮ್ಮ ಸಂದೇಶವನ್ನು ಕೊಡಿ ಸರ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಮತ್ತು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಕೆಲವೊಂದು ನಿರ್ಧಾರಗಳನ್ನು ಈಗ ಆಲ್ರೆಡಿ ನಾವು SP ದಕ್ಷಿಣ ಕನ್ನಡ ಅವರ ಜೂರಿಸ್ಟ್ರಿಕ್ಷನ್ ಒಳಗಡೆ ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಕಡಬ, ಸುಳ್ಯ ಭಾಗಗಳಲ್ಲಿ ಮತ್ತೆ ಪೊಲೀಸ್ ಕಮಿಷನರೇಟ್ ಇಂದ ಒಳಗಡೆ 144 ಸೆಕ್ಷನ್ ಅನ್ನ ಈಗ ಆಲ್ರೆಡಿ ಇಂಪೋಸ್ ಮಾಡಲಾಗಿರುತ್ತೆ. ಆದ್ರೆ ಈಗ ಮತ್ತೆ ನಿನ್ನೆನೂ ಕೂಡ ನಡೆದಿರುವಂತಹ ಒಂದು ಘಟನೆ ಮತ್ತೆ ಇಲ್ಲಿಯ ತನಕ ನಡೆದಿರುವಂತಹ ಸರಣಿ ಕೊಲೆಗಳು ಏನಿದೆ ಅವೆಲ್ಲವುಗಳ ಟೈಮ್ಗಳನ್ನ ಇದನ್ನ ನೋಡಿಕೊಂಡು ಮತ್ತೆ ಪೊಲೀಸ್ ವ್ಯವಸ್ಥೆಯ ರಿಪೋರ್ಟ್ ಅನ್ನ ತಗೊಂಡು ಗುಪ್ತಚರ ಮಾಹಿತಿಯ ಇದರೊಳಗಡೆ ತಗೊಂಡು ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಜಿಲ್ಲಾಡಳಿತ ತಗೊಂತಾ ಇದೆ. ಅದರೊಳಗಡೆ ಒಂದೇದು ಅಂದ್ರೆ ನೆಕ್ಸ್ಟ್ ಇವತ್ತು ಸೇರಿ ನಾಳೆ ಮತ್ತೆ ನಾಡಿದ್ದು 3 ದಿವಸಗಳ ಸಾಯಂಕಾಲ 6 ಗಂಟೆಯ ನಂತರ ಎಲ್ಲಾ ಶಾಪ್ಸ್ ಗಳನ್ನ ಕ್ಲೋಸ್ ಮಾಡೋದ್ರ ಬಗ್ಗೆ ಮತ್ತೆ ಅನವಶ್ಯಕವಾಗಿ ಜನಗಳು ಓಡಾಡದೆ ಇರೋ ಹಾಗೆ ಇದನ್ನ ನಾವು ಟೋಟಲ್ ಕರ್ಫ್ಯೂ ಅಂತ ಹೇಳೋದಕ್ಕಾಗಲ್ಲ, ಬಟ್ ಅನವಶ್ಯಕವಾಗಿ ಜನರ ಮೂವ್ಮೆಂಟ್ ಗಳನ್ನ ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಮತ್ತೆ ಅವಶ್ಯಕತೆ ಇರುವಂತ ಮೂವ್ಮೆಂಟ್ ಗಳನ್ನ ಮಾತ್ರ ಎನ್ಕರೇಜ್ ಮಾಡೋ ಹಾಗೆ ಕೆಲವೊಂದು ಕಟ್ಟುನಿಟ್ಟಿನ ಕ್ರಮಗಳನ್ನ ಜಿಲ್ಲಾಡಳಿತ ತಗೊಂಡಿದೆ. 6 ಗಂಟೆ ನಂತರ ಶಾಪ್ಸ್ ಗಳನ್ನ ಕ್ಲೋಸ್ ಮಾಡಬೇಕು, ಅಂಗಡಿ ಮುಗ್ಗಟ್ಟುಗಳು ಮತ್ತೆ ಮಾಲ್ಸ್ ಸಿನಿಮಾ ಥಿಯೇಟರ್ ಗಳನ್ನ ಕ್ಲೋಸ್ ಮಾಡಬೇಕು ಅನ್ನುವಂತ ಡೈರೆಕ್ಷನ್ಸ್ ಅನ್ನ, ಜೊತೆಗೆ ಹೋಟೆಲ್ಗಳಲ್ಲಿ ಕಿಚನ್ ಓಪನ್ ಇಟ್ಕೊಂಡು ಪಾರ್ಸಲ್ಸ್ ಗಳಿಗೆ ಮಾತ್ರ ಇದನ್ನ ಕೊಡೋ ಹಾಗೆ ಮತ್ತೆ ಕೆಲವೊಂದು ಅವಶ್ಯಕವಾಗಿರುವಂತಹ ಟ್ರಾನ್ಸ್ಪೋರ್ಟೇಷನ್ ಇದನ್ನ ಮಾತ್ರ ಮಾಡಬೇಕು ಅಂತ ಈಗ ಆಲ್ರೆಡಿ ಡೈರೆಕ್ಷನ್ಸ್ ಗಳನ್ನ ನಾವು ಒಳಗಡೆ ಹೇಳಿದೀವಿ. ಮತ್ತೆ ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನೇನಿದ್ದಾವೆ ಆ ತರದ್ದು ಕಾರ್ಯಕ್ರಮಗಳನ್ನ ಅವನ್ನೆಲ್ಲವನ್ನು ಕೂಡ ಆದಷ್ಟು ಮುಂದೆ ಹಾಕ್ಬೇಕು ಅನ್ನುವಂತ ಒಂದು ಡೈರೆಕ್ಷನ್ಸ್ ಗಳನ್ನ ಕೂಡ ನಾವು ಒಳಗಡೆ ಹೇಳಿದೀವಿ. ಹಾಗಾಗಿ ನೆಕ್ಸ್ಟ್ 3 ದಿವಸಗಳ ಕಾಲ ಒಂದು ಸ್ವಲ್ಪ ಕ್ರೂಷಿಯಲ್ ಆಗಿರೋದ್ರಿಂದ ಜನ ಎಲ್ಲ ಸಹಕರಿಸಬೇಕು, ಅನವಶ್ಯಕವಾದಂತಹ ಓಡಾಟವನ್ನ ರಿಸ್ಟ್ರಿಕ್ಟ್ ಮಾಡಿ ಆದಷ್ಟು ಮನೆಯೊಳಗಡೆ ಇಟ್ಕೊಂಡು ಪೊಲೀಸ್ನವರಿಗೆ ಬಂದೋಬಸ್ತ್ ಅನ್ನ ಮಾಡೋದಕ್ಕೆ ಮತ್ತೆ ಉನ್ನತವಾದಂತ ತನಿಖೆ ಇದನ್ನ ಮಾಡೋದಕ್ಕೆ ಮತ್ತೆ ಶಾಂತಿ ಸುವ್ಯವಸ್ಥೆನ ಕಾಪಾಡೋದಕ್ಕೆ ಜನರೆಲ್ಲರೂ ಸಹಕರಿಸಬೇಕು. ಕೆಲವೊಂದು ತುರ್ತಾಗಿ ತೆಗೆದುಕೊಳ್ಳುವ ನಿರ್ಧಾರ ಆ ಒಂದು ಅವಶ್ಯಕತೆಗೆ ಅನುಗುಣವಾಗಿ ನಾವು ಮಾಡಿರ್ತೀವಿ. ದಕ್ಷಿಣ ಕನ್ನಡದ ಜಿಲ್ಲೆಯ ಜನತೆ ಸಹಕರಿಸಬೇಕಾಗಿ ಕೋರ್ಕೋತೇನೆ. ಸರ್, ಇದಿಡೀ ದಕ್ಷಿಣ ಕನ್ನಡಕ್ಕೆ ಇದೆಯಾ ಅಲ್ಲ ಮಂಗಳೂರಿನ ಹತ್ತಿರದ ವ್ಯಾಪ್ತಿಗೆ ಮಾತ್ರ? ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಂಗಳೂರು ಮಹಾನಗರ ಪಾಲಿಕೆ ಆಗಿರ್ಬೋದು ಮತ್ತೆ ಉಳಿದಿರುವಂತಹ ಪುರಸಭೆ, ನಗರಸಭೆ ಮತ್ತೆ ಟೌನ್ ಪಂಚಾಯತಿ ಮತ್ತೆ ಎಲ್ಲಾ ಗ್ರಾಮ ಪಂಚಾಯತಿಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಜನರು ಯಾವ ರೀತಿಯಲ್ಲಿ ಸಹಕಾರ ಕೊಡಬೇಕು ಅಂತ ಹೇಳೋದ್ರ ಬಗ್ಗೆ ಒಂದೆರಡು ಮಾತು ಹೇಳಿ. ಆದಷ್ಟು ಈಗ ಕಳೆದ ಒಂದು 10 ದಿವಸಗಳಲ್ಲಿ ಅವಘಡಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಒಂದು ಈ ಸಂದರ್ಭದೊಳಗಡೆ ಒಂದ್ ಸ್ವಲ್ಪ ಜನ ಯಾವುದೇ ಕಾರಣಕ್ಕೂ ಭಾವಾವೇಶಗಳಿಗೆ ಇದು ಒಳಗಡೆ ಆಗ್ಬಾರ್ದು ಮತ್ತೆ ಆದಷ್ಟು ಪೊಲೀಸ್ನವರಿಗೆ ಮತ್ತೆ ಜಿಲ್ಲಾಡಳಿತಕ್ಕೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡೋದಕ್ಕೆ ಎಲ್ಲಾ ರೀತಿ ಒಳಗಡೆ ಸಹಕರಿಸಬೇಕು. ಕೋವಿಡ್ ನ ನಂತರ ಏನು ಆರ್ಥಿಕ ಮುಗ್ಗಟ್ಟು ಮತ್ತೆ ಆರ್ಥಿಕ ಆಕ್ಟಿವಿಟೀಸ್ ಗಳೆಲ್ಲವೂ ಕೂಡ ಏನು ವಾಪಸ್ ಇದರೊಳಗಡೆ ಬಂದಿತ್ತು ಮತ್ತೆ ಈ ಟೈಮ್ ಒಳಗಡೆ ಕೆಲವೊಂದು ಸಂಘಟನೆಗಳು ಏನು ಶಾಂತಿ ಸುವ್ಯವಸ್ಥೆಯನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಜನ ಅದಕ್ಕೆ ಅವಕಾಶ ಮಾಡಿಕೊಡ್ದಾರೆ. ಜಿಲ್ಲಾಡಳಿತಕ್ಕೆ ಮತ್ತೆ ಪೊಲೀಸ್ ವ್ಯವಸ್ಥೆಗೆ ಶಾಂತಿ ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ಸಹಕರಿಸಬೇಕು ಅಂತ ಹೇಳಿ ನಾನು ಕೇಳ್ಕೊತೇನೆ. ಒಳ್ಳೇದು ಸರ್, ಮಾಹಿತಿಗಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಇದುವರೆಗೆ ಪ್ರಸ್ತುತ ಸನ್ನಿವೇಶದ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರಿಂದ ಸಂದೇಶ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕಿಸಾನ್ ವಾಣಿ. ರೈತ ಬಾಂಧವರಿಗೆ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯಚಟುವಟಿಕೆ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ ಕೆಪಿ ಸುಚರಿತ ಶೆಟ್ಟಿ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ ಈ ಕುರಿತು ಬ್ರಹ್ಮಾವರದ ಕೃಷಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಸುಧೀರ್ ಅವರಿಂದ ಮಾಹಿತಿ ಕೇಳುವಿರಿ. Mm-hmm.

ಶ್ರಮಿಕರಾಗಿದ್ದರು. ಇವತ್ತಿಗಿಂತಲೂ ವಿಶೇಷವಾಗಿ ಕೃಷಿಯ ಆ ಒಂದು ಸಂದರ್ಭಗಳಲ್ಲಿ ಅವರ ಒಂದು ಚಟುವಟಿಕೆಗಳನ್ನು ಇವತ್ತು ನಾನು ನೆನಪು ಮಾಡಿಕೊಳ್ತಾ ಇದ್ದೇನೆ. ಕಷ್ಟ ಇದ್ದಿರಬಹುದು, ಆದರೆ ಆ ದಿನಗಳಲ್ಲೂ ಕೂಡ ಆ ಒಂದು ಬದುಕುವ ಛಲ, ಕೃಷಿ ಮಾಡುವಂಥ ಮನಸ್ಥಿತಿ ಉತ್ತಮವಾಗಿತ್ತು ಆವತ್ತಿನ ದಿನಗಳಲ್ಲಿ. 3 ವರ್ಷ ನನ್ನ ದೊಡ್ಡಮ್ಮನ ಮನೆಯಲ್ಲಿ, ಅಲ್ಲೂ ಕೂಡ ಕೃಷಿ ಕುಟುಂಬ, ಈಗಲೂ ಕೂಡ ಅಲ್ಲಿ ನಾನು ಒಂದು ಸ್ವಲ್ಪ ನನ್ನ ದೊಡ್ಡಮ್ಮನ ಮನೆಯ ಕೃಷಿಯನ್ನು, ಭತ್ತದ ಕೃಷಿಯನ್ನು ಮಾಡ್ತೇನೆ ಈಗಲೂ ಕೂಡ. ಎಲ್ಲೂರು ಅದಮಾರಿನ ಬಯಲು ಪ್ರದೇಶ, ಅದಮಾರಿನ ಪೂರ್ಣ ಪ್ರಜ್ಞಾ ಪಿ ಯು ಸಿ ಕಾಲೇಜಿನಲ್ಲಿ SLCಯನ್ನು ಮುಗಿಸಿ ನಮ್ಮ ಕಡಂದಲೆಯ ಹತ್ತಿರದ ಐಕಳ ಪಾಂಪೈ ಕಾಲೇಜಿನಲ್ಲಿ ಪಿ ಯು ಸಿಯನ್ನು ಮಾಡಿ, ಮಹಾವೀರ ಕಾಲೇಜ್ ಮೂಡಬಿದ್ರೆಯಲ್ಲಿ BSCಯನ್ನು ಮಾಡಿ, ಆ ದಿನಗಳಲ್ಲಿ ಸರ್ವ ಕಾಲೇಜ್ ವಿದ್ಯಾರ್ಥಿ ನಾಯಕನಾಗಿ, ಕಾಲೇಜು ನಾಯಕನಾಗಿ, ನಾನು ಕ್ರೀಡಾಪಟುವಾಗಿ, ಬಹುಶಃ ಇವತ್ತು ಕೂಡ ಮಹಾವೀರ ಕಾಲೇಜಿನ ಹಳೆ ವಿದ್ಯಾರ್ಥಿಯ ಸಂಘದಲ್ಲಿ ಒಬ್ಬ ಸಕ್ರಿಯ ಹಿಂದೆ ಅಧ್ಯಕ್ಷನಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇನೆ. ವಿಶೇಷವಾಗಿ ನನ್ನ ಬದುಕು ಹೆಚ್ಚಿನ ಕಾಲೇಜ್ ದಿನಗಳ ನಂತರ ಮೂಡಬಿದ್ರೆ ಆಸುಪಾಸಿನ ಜನರ ಮಧ್ಯ ನನ್ನ ಬದುಕಾಗಿತ್ತು. ಅದರಲ್ಲಿ ಕೃಷಿಕರು, ಬೇರೆ ಬೇರೆ ಸಮುದಾಯದ ಜನರ ಮಧ್ಯೆ ಇದ್ದುಕೊಂಡು ಕೃಷಿಯೊಂದಿಗೆ ಇನ್ನಿತರ ಚಟುವಟಿಕೆಗಳಿಗೂ ಕೂಡ, ಶಿಕ್ಷಣ ಇರಬಹುದು, ಧಾರ್ಮಿಕ ಕಾರ್ಯಕ್ರಮಗಳಿರಬಹುದು, ಅಥವಾ ಸಂಘ ಸಂಸ್ಥೆಗಳ ಯುವಕರ ಕಾರ್ಯಕ್ರಮ ಇರಬಹುದು, ಅಥವಾ JSC Lions ಅಂತ ಕಾರ್ಯಕ್ರಮದಲ್ಲೂ ನಾನು ಸಕ್ರಿಯವಾಗಿ ತೊಡಗಿಸಿಕೊಂಡು ಸಮುದಾಯದ ಮಧ್ಯೆ ಇದ್ದು ಒಂದು ಬದುಕನ್ನ ಮಾಡಿದವ. ಹಳ್ಳಿಯ ಇಂದಿನ ಏನು ಪರಂಪರೆಯನ್ನು ಉಳಿಸುವುದಕ್ಕೆ ಕೂಡ ಶಿಕ್ಷಿತ ಯುವಶಕ್ತಿ ಉಳಿಬೇಕು ಅನ್ನುವಂಥದ್ದು ನಾನು ಇಂದಿನಲ್ಲೂ ನನ್ನ ಮನಸ್ಸಿನಲ್ಲಿತ್ತು. ಹಾಗೆ ನಾನು ನನ್ನ ಊರಿನಲ್ಲೇ ನಾನು ಕೆಲಸವನ್ನು, ಯಾವುದೇ ಉದ್ಯೋಗವನ್ನು ಮಾಡೋದಕ್ಕೆ ಹೋಗದೆ ಕೃಷಿ ಮತ್ತು ಸಣ್ಣ ಪುಟ್ಟ ಸಮಾಜದ ಕೆಲಸವನ್ನು ಮಾಡುತ್ತಾ ಊರಲ್ಲೇ ನಾಯಕತ್ವವನ್ನು ಬೆಳೆಸ್ಕೊಂಡೆ. ಒಳ್ಳೊಳ್ಳೆ ಕೃಷಿಕರು ಕೂಡ ಕೃಷಿಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು, ಕೆಲವೊಂದು ಗ್ರಾಮದಲ್ಲಿ ಕೆಲವೊಂದು ಬೇರೆ ರೀತಿಯ ಸಾಂಪ್ರದಾಯಿಕ ಕಸಬುಗಳು, ಹೈನುಗಾರಿಕೆಗಳು, ನಮ್ಮ ಊರಿನಲ್ಲಿ ಒಂದು ಒಳ್ಳೆಯ ಹಾಲು ಉತ್ಪಾದಕರ ಸಂಸ್ಥೆ ಇದೆ. ಇವತ್ತು 1,600 ಲೀಟರ್ ಹಾಲನ್ನು ಅಲ್ಲಿ ಉತ್ಪಾದನೆ ಮಾಡ್ತೇವೆ. ಆವಾಗಲೇ ಅದು ಚಟುವಟಿಕೆಯಲ್ಲಿತ್ತು, ಆಗಲೂ ಕೂಡ ಹೈನುಗಾರಿಕೆ ಒಳ್ಳೆ ರೀತಿಯಲ್ಲಿ ನಡೀತಾ ಇತ್ತು. ಈಗ ಅದು ಬೆಳೀತಾ ಬೆಳೀತಾ ಗ್ರಾಮೀಣ ಪ್ರದೇಶ, ಇವತ್ತು ಸ್ವಲ್ಪ ಆಧುನಿಕ ಕೃಷಿಗೆ ನಾವೆಲ್ಲ ನಮ್ಮನ್ನು ತೊಡಗಿಸಿಕೊಂಡಿದ್ದೇವೆ. ಆವಾಗ ಸಾಂಪ್ರದಾಯಿಕವಾಗಿ ಕೃಷಿಗಳನ್ನು ಮಾಡ್ತಾ ಇದ್ರು, ಕಷ್ಟಪಟ್ಟು ಜನ ದಿನ ಮಾಡ್ತಾ ಇದ್ರು. ಆದರೆ ಆವತ್ತಿನ ದಿನಗಳಲ್ಲಿ ಬಹುಶಃ ನಾನು ಪ್ರತಿಯೊಂದು ಮನೆಯ ಹತ್ತಿರ ಜನರನ್ನು ಒಂದು ಹತ್ತಿರದಿಂದ ಕಾಣುವಂಥ ಅವಕಾಶ ಆಗಿತ್ತು. 6 ವರ್ಷ ಪಂಚಾಯತ್ ಅಧ್ಯಕ್ಷನಾಗಿ ನನ್ನ ಗ್ರಾಮದಲ್ಲಿ ಹೆಚ್ಚಿನ ಜನರ, ಬೇರೆ ಬೇರೆ ಸಮುದಾಯದ ಎಲ್ಲ ವಿಷಯಗಳನ್ನು ತಿಳ್ಕೊಳ್ಳುವಂಥ ಒಂದು ಇಂಟ್ರೆಸ್ಟ್ ಕೂಡ ನನಗೆ ಇತ್ತು. ಅದನ್ನು ತಿಳ್ಕೊಂಡಿದ್ದೇನೆ ನಾನು. ಬಹುಶಃ ಅದು ನನಗೆ ಇವತ್ತು ನನಗೆ ನನ್ನ ಬೆಳವಣಿಗೆಯಲ್ಲಿ ತುಂಬ ಸಹಕಾರಿಯಾಗಿದೆ. ಈಗ ಪ್ರಸ್ತುತ ನೀವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹೈನುಗಾರಿಕಾ ಒಕ್ಕೂಟದ ಒಂದು ಅಧ್ಯಕ್ಷರಾಗಿದ್ದೀರಿ ಮುಖ್ಯವಾಗಿ. ಈಗ ಈ ಒಕ್ಕೂಟದ ಅಧ್ಯಕ್ಷ ಆಗ್ಲಿಕ್ಕೆ ನೀವು ನಿಮ್ಮ ಮನೆಯಲ್ಲಿ ಹೈನುಗಾರಿಕೆ ಕೂಡ ಮಾಡ್ತಾ ಇರುವುದು ಕಾರಣವ ಹೇಗೆ? ಹೌದು, ಅದೇ ಕಾರಣ. ನನ್ನ ತಂದೆಯವರೇ ನಮ್ಮ ಕಡಂದಲೆ ಹಾಲು ಉತ್ಪಾದಕರ ಸಹಕಾರಿ ಸಂಸ್ಥೆಯ ಒಬ್ಬ ಸದಸ್ಯ, 50 ಜನ ರೈತರು ಆರಂಭ ಆದಾಗ. ಆಗ ಅಮರನಾಥ್ ಶೆಟ್ಟರ್ ಅವರು ಮೊದಲ ಅಧ್ಯಕ್ಷರಾಗಿದ್ದರು. ಈಗ ನಾನು ಆಮೇಲೆ ನಾನು ಕೂಡ ಅದರ ಅಧ್ಯಕ್ಷನಾದೆ. ಹಾಗೆ ನಾನು ಸಣ್ಣ ಪ್ರಾಯದಲ್ಲಿ ಒಂದು 2ನೇ 3ನೇ ಕ್ಲಾಸ್ನಲ್ಲೇ ನಾನು ಆ ಸಂಘಕ್ಕೆ ಹಾಲನ್ನು ಪೂರೈಸ್ತಾ ಇದ್ದೆ. ಮಹಾವೀರ ಕಾಲೇಜಿಗೆ ಹೋಗುವಾಗ ಮೂಡಬಿದ್ರೆಯಲ್ಲಿ ಆವಾಗ ಈಗಿನಷ್ಟು ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಈಗಿನಷ್ಟು ಒಳ್ಳೆಯ ನೆಟ್ವರ್ಕ್ ಇರಲಿಲ್ಲ. ನಾನು ಮಹಾವೀರ ಕಾಲೇಜಿಗೆ ಹೋಗುವಾಗ ಮೂಡಬಿದ್ರೆ ಒಂದೆರಡು ಹೋಟ್ಲುಗಳಿಗೆ ಕೂಡ ನಾನು ಹಾಲನ್ನು ಕೊಟ್ಟು, ನಮ್ಮ ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ನಾವು, ಹಾಲನ್ನು ಕೊಟ್ಟು ಆವಾಗಲೂ ನಾನು ಹೈನುಗಾರಿಕೆ ಮಾಡ್ತಾ ಇದ್ದೆ. ನಂತರವೂ ಕೂಡ ಈಗಲೂ ಕೂಡ, ಅಂದರೆ ನಾನು ದೊಡ್ಡ 100-200 ಲೀಟ್ರ್ನ ಹಾಲನ್ನ ಹೈನುಗಾರಿಕೆ ಮಾಡೋದಿಲ್ಲ, ಆದರೆ 30-40 ಲೀಟ್ರ್ ಹಾಲನ್ನು ಪ್ರತಿದಿನ ಕೊಡ್ತಾ ಅದರೊಟ್ಟಿಗೆ ಕೃಷಿ ಮಾಡ್ತಾ ಹೈನುಗಾರನಾಗಿಯೇ ನಾನು ಕೆಲಸ ಮಾಡಿದವ. ಅದು ನನ್ನ ತಾಯಿಯಿಂದ, ನಮ್ಮ ಹಿರಿಯರಿಂದ ಬಂದಂಥ ಒಂದದು ನಮ್ಮಲ್ಲಿ ಹೈನುಗಾರಿಕೆ ಚಟುವಟಿಕೆ. ನಮ್ಮ ಊರಿನಲ್ಲಿ ಅದು ಹೆಚ್ಚು ಇದೆ ಕಡಂದಲೆಯಲ್ಲಿ ಈಗಲೂ ಕೂಡ ತುಂಬ ಅಂಥ ರೈತರು ಇದ್ದಾರೆ. ಅದರಿಂದ ಆ ಒಂದು ಪ್ರದೇಶದಿಂದ ಬಂದಿರೋದ್ರಿಂದ, ಯಾಕಂತೇಳಿ ಭತ್ತ ಕೃಷಿಗೆ ಬೇಕಾದಷ್ಟು ಅಟ್ಟಿಗೊಬ್ಬರಗಳು ಬೇಕು. ಬಹುಶಃ ಆ ದೃಷ್ಟಿಯಲ್ಲೂ ಕೂಡ ಹೈನುಗಾರಿಕೆ ಆ ದಿನಗಳಲ್ಲಿ ಆಗ್ತಾ ಇತ್ತು. ಇವತ್ತು ಸ್ವಲ್ಪ ಆರ್ಥಿಕ ಚಟುವಟಿಕೆ ಜಾಸ್ತಿ ಆಗಿದೆ, ಅಂದರೆ ಬೆಳೆದಿದೆ ಸಂಸ್ಥೆ. ಹಾಗೆ ನಾನು ಆ ಕಾರಣಕ್ಕೆ ಬಹುಶಃ ಒಂದ್ಸಲ ಇದರ ಡೈರೆಕ್ಟರ್ ಆದೆ. 13 ವರ್ಷಗಳ ಹಿಂದೆ ದಕ್ಷಿಣ ಕನ್ನಡ ಹಾಲು ಒಕ್ಕೂಟದ ಡೈರೆಕ್ಟರ್ ಆಗಿ ಎಲ್ಲ ಹಿರಿಯರ, ಈಗಿನ ನಮ್ಮ SDC ಬ್ಯಾಂಕಿನ ರಾಜೇಂದ್ರರವರು ಕೂಡ ನಮಗೆಲ್ಲ ಸಹಾಯ ಮಾಡಿದ್ರು ಆ ದಿನಗಳಲ್ಲಿ ಈ ಸಂಸ್ಥೆಗೆ. ಹಾಗೆ ನಮ್ಮ ಸಹಕಾರ ಭಾರತಿ ಅಂತ ನಮ್ಮದೊಂದು BJPಯಲ್ಲಿದೆ, ಅವರೆಲ್ಲರ ಒಂದು ರೀತಿಯಲ್ಲಿ ಒಮ್ಮತದಿಂದ ನಾವೆಲ್ಲ ಆವತ್ತು ಡೈರೆಕ್ಟರ್ ಆಗಿ ಈ ಸಂಸ್ಥೆಗೆ ಬಂದಿದೆ. ನಂತರ ಬೆಳೀತಾ ಬೆಳೀತಾ ಈಗ 13 ವರ್ಷಗಳ ನಂತರ ನಮ್ಮ ಈ ಜಿಲ್ಲೆಯ ಮಂತ್ರಿಗಳು ನನಗೆಲ್ಲರೂ ಸಹಾಯ. ಇವತ್ತೇನು ದಕ್ಷಿಣ ಕನ್ನಡ ಹಾಲು ಕೂಡ ಅಧ್ಯಕ್ಷನಾಗಿದ್ದೆ, ಇಲ್ಲಿನ ಎಲ್ಲ ಸಂಘಟನೆ ಹಿರಿಯರು ಪ್ರತಿಯೊಬ್ಬರು, ನನಗೆ ದೊಡ್ಡ ಖುಷಿ. ತುಂಬ ಸುಲಭ ಇಲ್ಲ ನಾನು ಅಧ್ಯಕ್ಷ ಆಗೋದು, ಆದರೆ ಕೊನೆಗಳಿಗೆಯಲ್ಲಿ ಎಲ್ಲರ ಒಂದು ಸಹಕಾರದಿಂದ ಇವತ್ತು ಏನು SDC ಬ್ಯಾಂಕಿನ ಅಧ್ಯಕ್ಷರು ಎಲ್ಲರೂ ಕೂಡ ನನಗೊಂದು ಇದಕ್ಕೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಿಂದ ನಾನು ಅವಿರೋಧವಾಗಿ ಆಯ್ಕೆ ಆಗುವಂಥ ಅವಕಾಶ ಆಯಿತು. ಒಂದು ಪ್ರತಿಷ್ಠಿತ ಹುದ್ದೆಗೆ ಬೇಕಾದ ಸ್ಪರ್ಧೆ ಇತ್ತು. ಈ ಜಿಲ್ಲೆಯ ಎಲ್ಲ ನಾಯಕರುಗಳು ನನಗೆ ಸಹಾಯ ಮಾಡಿದ್ದಾರೆ ಈ ಸಲ. ರೈತರ ಸಂಸ್ಥೆ, ಬಹುಶಃ ಸಹಕಾರಿ ಕ್ಷೇತ್ರದಲ್ಲಿ ನಾನು 13 ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ಇದ್ದರಿಂದ ನಮ್ಮ ಅಧಿಕಾರಿಗಳದ್ದು ಕೂಡ ಸಹಕಾರ ನನಗಿತ್ತು. ಹಾಗೆ ನಾನು ಈ ಒಂದು ವ್ಯವಸ್ಥೆಯಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾಗಿ ಒಟ್ಟಾರೆಯಾಗಿ ಹೇಗೆ ನಡೀತಾ ಉಂಟು ನಿಮ್ಮ ಸಂಸ್ಥೆ? ಈಗ ನಮ್ಮ ಸಂಸ್ಥೆ ಈಗ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಎರಡು ಜಿಲ್ಲೆಯ ಹೈನುಗಾರರ ಸಂಸ್ಥೆ. 730 ಹೈನುಗಾರಿಕಾ ಸಂಸ್ಥೆ ಇದೆ. 140,000 ಹೆಚ್ಚು ಅದರಲ್ಲಿ ಸದಸ್ಯರಿದ್ದಾರೆ ಹೈನುಗಾರರು. 65,000-70,000 ಸದಸ್ಯರು ಇವತ್ತು ಪ್ರತಿದಿನ ಹಾಲನ್ನು ಕೊಡ್ತಾರೆ. 560,000 ಲೀಟ್ರ್ ಹಾಲು ಉತ್ಪಾದನೆ ಆಗ್ತದೆ ಪರ್ ಡೇ. ಅದರೊಟ್ಟಿಗೆ ನಮಗೆ ಇವತ್ತು ಮಳೆಗಾಲದಲ್ಲಿ ಸ್ವಲ್ಪ ವ್ಯಾಪಾರ ಕಮ್ಮಿ, 100,000 ಲೀಟ್ರ್ ಹಾಲು ಉಳಿಯುತ್ತದೆ. ನಾವು ಅದನ್ನು ಗುಣಮಟ್ಟವನ್ನು ಉಳಿಸಿಕೊಂಡು ಪ್ರತಿದಿನ ಅದನ್ನು ಹಾಲಿನ ಪೌಡ್ರಾಗಿ ರಾಮನಗರ ಚಂದ್ರ ಈ ಭಾಗ ಕಳಿಸಿ ಅಲ್ಲಿನ ಪ್ಲಾಂಟ್ಗೆ ಮುಂದೆ ನಮ್ಮಲ್ಲೂ ಅದನ್ನು ಮಾಡ್ತೇವೆ ನಾವು. ಕಳಿಸಿ ಅದನ್ನು ಪೌಡರ್ನಾಗಿ ಮಾಡಿ ಇವತ್ತು ಪೌಡ್ರ್ ಕ್ಷೀರಭಾಗ್ಯಕ್ಕೆ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂಗನವಾಡಿಯ ಪೋಷಕಾಂಶ ಇರುವಂಥ ಗುಣಮಟ್ಟದ ಪೌಡ್ರ್ ಅದು ಒಳ್ಳೆ ಡಿಮಾಂಡ್ ಇದೆ, ಅದನ್ನು ಕೊಡ್ತೇವೆ. ಮತ್ತು ಬೇಸಿಗೆ ಕಾಲದಲ್ಲಿ ನಮ್ಮ ಏನು ಹಾಲು ಉತ್ಪಾದನೆ ಇದೆ ಈ ಎರಡು ಜಿಲ್ಲೆಯ ಗ್ರಾಹಕರಿಗೆ ಹಾಲು ತುಪ್ಪ ಮೊಸರು ಬೇರೆ ಬೇರೆ ಪ್ರೊಡಕ್ಟ್ ಬೇರೆ ಬೇರೆ ರೀತಿಯ ಪ್ರೊಡಕ್ಟ್ಗಳನ್ನು ಮಾಡಿ ಗ್ರಾಹಕರು ಒಳ್ಳೆಯ ಒಂದು ನಂದಿನಿಯ ಈ ಬ್ರ್ಯಾಂಡನ್ನು ಇದು ಮಾಡ್ತಾರೆ, ಎಲ್ಲವೂ ಆಗ್ತದೆ. ಅದರೊಟ್ಟಿಗೆ ನಾವು ರೈತರೇ ಕೂಡ ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ಹೈನುಗಾರಿಕಾ ಒಂದು ವ್ಯವಸ್ಥೆ ಆಗಿರೋದ್ರಿಂದ ರೈತರಿಗೆ ಮಿನರಲ್ ಮಿಕ್ಸರ್ ಕೊಡುವಂಥದ್ದು, ವೈದ್ಯಕೀಯ ನೆರವು ಕೊಡುವಂಥದ್ದು, ಹುಲ್ಲುಗಾವಲು ಬೆಳೆಸುವಂಥದ್ದು, ಬೇರೆ ಬೇರೆ ರೀತಿಯ ಸಬ್ಸಿಡಿಗಳು, ಆಧುನಿಕ ಒಂದು ಹೈನುಗಾರಿಕೆ ಮಾಡುವುದಾದರೆ ರಬ್ಬರ್ ಮ್ಯಾಟ್ ದನಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಇದು ಚಾಪ್ ಕಟ್ಟರ್ ಅಂತ ಹೇಳ್ತೇವೆ, ಹುಲ್ಲನ್ನು ಕತ್ತರಿಸುವ ಯಂತ್ರ, ಹಾಗೆ ಹಾಲು ಕರೆಯುವಂತ ಇದಕ್ಕೆಲ್ಲ ಸಬ್ಸಿಡಿ ಕೊಡ್ತೇವೆ. ಅದರೊಟ್ಟಿಗೆ ವಿಶೇಷವಾಗಿ ವೈದ್ಯಕೀಯವಾಗಿ ಕೂಡ ಎಲ್ಲ ಹೈನುಗಾರ ರೈತರ ದನಗಳಿಗೆ ಇನ್ಸೂರೆನ್ಸ್ ಮಾಡುವಂಥ ಪ್ರಯತ್ನ, ಎಲ್ಲ ರೀತಿಯಲ್ಲಿ ಏನು ಹೈನುಗಾರರ ಸಬಲೀಕರಣ ಆಗಬೇಕು ಅದನ್ನು ವಿಶೇಷವಾಗಿ ನಾವು ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಮಾಡಿದೆ. ಇವತ್ತು ದೇಶದಲ್ಲೇ ನಾವು ಒಂದು 5,00,000-5.5 ಲಕ್ಷ ಉತ್ಪಾದನೆ ಮಾಡುವಂಥ ಒಂದು ಏನು ಯೂನಿಟ್ ಇದೆ ಹಾಲು ಒಕ್ಕೂಟ, ಅದರಲ್ಲಿ ನಾವು ಮೊದಲ ಸ್ಥಾನಕ್ಕೆ ಬಂದಿದ್ದೇವೆ. ಗುಜರಾತಿನ ಸಂಸ್ಥೆಗಳನ್ನು ಕೂಡ ಅವರೊಟ್ಟಿಗೆ ನಾವು ಸರಿಸ್ಪರ್ಧೆಯನ್ನು ಕೊಡ್ತಾ ಇದ್ದೇವೆ. ಇವತ್ತು ಒಬ್ಬ ಅಧ್ಯಕ್ಷನಾಗಿ ಈಗ ಮುಂದೆ ಏನು ನಿಮ್ಮ ಯೋಚನೆಗಳಿದ್ದಾವೆ? ಮುಂದೆ ಅದೇ ಈಗಾಗಲೇ ಅವಿಭಜಿತ ಜಿಲ್ಲೆಯ ಒಂದು ಹೈನುಗಾರಿಕಾ ಸಂಸ್ಥೆಯಲ್ಲಿ ಬೇರೆ ಬೇರೆ ರೀತಿಯ ಪ್ಲಾಂಟ್ಗಳಿದೆ. ಪೌಡರ್ ಪ್ಲಾಂಟ್ ಇರ್ಬೋದು, ಈಗಾಗಲೇ ನಾನು ಹೇಳಿದಾಗ ಇನ್ನೊಂದು ಹಿಂಡಿ ಪಶು ಆಹಾರ ಅದರ ಒಂದು ಪ್ಲಾಂಟನ್ನು ಮಾಡಬೇಕಂತಿದೆ. ಆಮೇಲೆ ನಮ್ಮ ಮಂಗಳೂರು ಡೈರಿಯನ್ನು ಇನ್ನಷ್ಟು ಅಪ್ಗ್ರೇಡೇಷನ್ ಮೆಗಾ ಡೈರಿಯಾಗಿ ಮಾಡಬೇಕು. ಅದರೊಟ್ಟಿಗೆ ಎಲ್ಲ ಪ್ರಾಥಮಿಕ ಹೈನುಗಾರಿಕಾ ಸಂಸ್ಥೆಯನ್ನು ಅಲ್ಲಿ ನೂತನ ಕಟ್ಟಡ ಕೂಡ ಆಗುವಂಥ, ಈಗಾಗಲೇ 70% ನಾವು ಒಳ್ಳೆಯ ಕಟ್ಟಡಗಳಿದೆ ನಮ್ಮ ಎಲ್ಲ ಪ್ರಾಥಮಿಕ ಹೈನುಗಾರಿಕಾ ಕ್ಷೇತ್ರದಲ್ಲಿ. ಅದರೊಟ್ಟಿಗೆ ಫಾರ್ಡರ್ ಫಾರ್ಮ್ಗಳನ್ನು ಹುಲ್ಲುಗಾವಲನ್ನು ಬೆಳೆಸುವಂಥದ್ದು, ವಿಶೇಷವಾಗಿ ಗುಣಮಟ್ಟಕ್ಕೋಸ್ಕರ BMC ಅಳವಡಿಸಿ, ಈಗಾಗಲೇ ನಾವು 70-75% ಬಲ್ಕ್ ಮಿಲ್ಕ್ ಕೂಲರ್ಗಳನ್ನು ಅಲ್ಲಲ್ಲಿ ಅಳವಡಿಸಿದೆ. ಉಳಿದ 25% ಕೂಡ BMC ಮಾಡುವ ಮೂಲಕ 100%-100% BMC ಮಾಡಿ MBRT ಅಂದರೆ ಅದು ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಅದು ಮಾನದಂಡ ಹಾಲು ಉತ್ಪಾದನೆಗೆ, ಅಂದರೆ ಗುಣಮಟ್ಟ ಅದನ್ನು ಕಾಯ್ದುಕೊಂಡು ಒಂದು ಶುದ್ಧವಾದಂಥ ಹಾಲನ್ನು ಗ್ರಾಹಕರಿಗೆ ಪೂರೈಸಬೇಕು. ಗ್ರಾಹಕರಿಗೂ ಕೂಡ ತೃಪ್ತಿಯಾಗಬೇಕು, ರೈತರಿಗೆ ಕೂಡ ಅವರ ಹಾಲಿಗೆ. ಈಗಾಗಲೇ ದಕ್ಷಿಣ ಕನ್ನಡ ಹಾಲು ಒಕ್ಕೂಟ ಬೇರೆಲ್ಲ ಒಕ್ಕೂಟಗಳಿಂದ ಹೆಚ್ಚು ಹಣವನ್ನು ರೈತರಿಗೆ ನಾವು ಲೀಟ್ರಿಗೆ ಕೊಡ್ತಾ ಇದ್ದೇವೆ. ಅದನ್ನು ಇನ್ನೂ ಎಷ್ಟು ಸಾಧ್ಯ ಉಂಟು ರೈತರ ಸ್ನೇಹ ಕೂಡ ಕೆಲಸ ಮಾಡಬೇಕಂತ ಇದೆ. ಅದರೊಟ್ಟಿಗೆ ಬಹುಶಃ ಸ್ವಲ್ಪ ಉದ್ಯೋಗ ಸೃಷ್ಟಿ ಆಗಬೇಕಂತ ನಾನು ಯೋಚನೆ. ಇವತ್ತು ಕೂಡ ನಮ್ಮ ಪಾರ್ಲರ್ಗಳೇನಿದೆ ಇನ್ನೂ ಸ್ವಲ್ಪ ಜಾಸ್ತಿ ಆಗಿ ಸ್ವಯಂ ಉದ್ಯೋಗ ಆಗುವಂಥ ಒಂದು ವ್ಯವಸ್ಥೆಗಳು ಕೂಡ ಈ ಒಂದು ಇದರಲ್ಲಿ ಆಗಬೇಕು. ಯಾಕಂತೇಳಿದ್ರೆ ಎಷ್ಟೋ ಜನ ಇವತ್ತು ಉದ್ಯೋಗ ಇಲ್ಲ. ನಾನು ಇವತ್ತು ನಾನು ಹೇಳೋದು ಯುವಕ ಯುವತಿಯರ ಹತ್ರ, ನೀವು ಕಲಿತೀರಿ ಕಾಲೇಜಿಗೆ ಹೋಗ್ತೀರಿ, ಸಾಧ್ಯ ಆದರೆ ನಿಮ್ಮ ಹಳ್ಳಿಯಲ್ಲಿ ಹೈನುಗಾರರಾಗಿ ನಮ್ಮ ಸಂಸ್ಥೆಯ ಸವಲತ್ತುಗಳನ್ನು ಪಡ್ಕೊಂಡು ಒಂದು ಉದ್ಯೋಗ ಅಂತ ಹೇಳಿದ್ರೆ ಸ್ವಾವಲಂಬನೆಯ ಬದುಕನ್ನು ಕಟ್ಟುವುದಕ್ಕೆ ಪ್ರಯತ್ನ ಮಾಡಿ ಒಂದು ಹಳ್ಳಿಯ ಪರಂಪರೆಯನ್ನು ಉಳಿಸಿದಾಗ ಆಗ್ತದೆ, ಒಂದು ಮನೆಯ ಆ ಒಂದು ಕೃಷಿಯನ್ನು ಉಳಿಸೋದಕ್ಕಾಗ್ತದೆ ಅಂತ ಹೇಳೋದು. ಯಾಕಂತೇಳಿದ್ರೆ ನಮ್ಮ ಹಳ್ಳಿಯಲ್ಲೂ ಕೂಡ ಅವಕಾಶಗಳಿದೆ ಇವತ್ತು. ಇಂಥ ಹೈನುಗಾರಿಕಾ ಕ್ಷೇತ್ರ ಇರ್ಬೋದು, ಕೃಷಿ ಕ್ಷೇತ್ರ ಇರ್ಬೋದು, ಸ್ವಲ್ಪ ಆಧುನಿಕತೆಯಾಗಿ ಯೋಚನೆ ಮಾಡಿದರೆ, ತಾಂತ್ರಿಕವಾಗಿ ವಿಜ್ಞಾನವನ್ನು ಯೋಚನೆ ಮಾಡಿದರೆ ನಾವು ಇನ್ನೂ ಇದರಲ್ಲಿ ಬೆಳೆಯಬಹುದು, ಉದ್ಯೋಗವನ್ನು ಸೃಷ್ಟಿ ಮಾಡಬಹುದು. ಈ ನಿಟ್ಟಿನಲ್ಲಿ ನಾನು ಯೋಚನೆ ಮಾಡ್ತಾ ಇದ್ದೀರಿ. ಇದು ಮಾತಾಡ್ತಾ ಇರುವಾಗ ನೀವು ಹೇಳಿದ್ರಿ ನೀವೊಬ್ಬರು ಭತ್ತ ಬೆಳೆಗಾರರು ಅಂತ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಭತ್ತದ ಕೃಷಿ ಬಹಳ ಕಡಿಮೆ ಆಗ್ತಾ ಇದೆ. ಯಾವ್ಯಾವುದು ವಾಣಿಜ್ಯ ಬೆಳೆಗಳಿದ್ದಾವೋ ಅದರ ಕಡೆಗೆ ಜನರು ಹೆಚ್ಚು ಹೋಗ್ತಾ ಇದ್ದಾರೆ. ಈ ಭತ್ತದ ಕೃಷಿ ಒಟ್ಟಾರೆಯಾಗಿ ನಿಮ್ಮ ಮನಸ್ಸಿನಲ್ಲಿ ಯಾವ ಥರ ಇದೆ ಅಂತ ಅನಿಸ್ತದೆ? ಭತ್ತದ ಕೃಷಿ ಅಂತ ಹೇಳಿದರೆ ಅದು ನಮ್ಮ ಪರಂಪರೆ. ಕೆಲವೊಂದು ಸಂದರ್ಭ ಅಷ್ಟು ದೊಡ್ಡ ಲಾಭ ಇಲ್ಲ, ಆದರೆ ಭತ್ತವನ್ನು ಆ ಗದ್ದೆಗಳನ್ನು ಉಳಿಸಬೇಕು, ಭತ್ತವನ್ನು ಬೆಳೆಸುವ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಗೆ ಇಲ್ಲಿಗೆ ಅವರಿಗೆ ಆಗಬೇಕು ಅನ್ನುವಂಥ ಯೋಚನೆಯೊಂದಿಗೆ ಹೈನುಗಾರಿಕಾ ಕ್ಷೇತ್ರದಲ್ಲಿ ದನಗಳಿಗೆ ಹುಲ್ಲು ಭಾರಿ ಅಗತ್ಯ. ತುಂಬ ನಾನೀಗ ದೊಡ್ಡ ಒಂದು 15 ಎಕರೆ ಸಾಗುವಳಿ ಮಾಡಿದರೆ ನನಗೊಂದು 2 ಲಕ್ಷದ ಹುಲ್ಲು ಸಿಗ್ತದೆ. ನನ್ನ ದನಗಳಿಗೆ ಆಗಿ ಒಂದು 1 ಲಕ್ಷದ್ದಾದರೂ ಹುಲ್ಲನ್ನು ಮಾರುವುದು, ಅದನ್ನು ಸ್ವಲ್ಪ ಲೇಬರ್ ಅನ್ನು ಅದರಲ್ಲಿ ನಾನು ಅಂದರೆ ಕಷ್ಟ ಇದೆ. ತಾಂತ್ರಿಕವಾಗಿ ಯೋಚನೆ ಮಾಡಿದರೆ ಸ್ವಲ್ಪ ಒಂದು ರೀತಿಯಲ್ಲಿ ಆ ಗದ್ದೆಗಳ ಆ ಹಿಂದಿನ ವೈಭವವನ್ನು ಉಳಿಸಬೇಕಾಗ್ತದೆ, ಪರಂಪರೆಯನ್ನು ಉಳಿಸಬೇಕಾಗ್ತದೆ, ಅದರೊಟ್ಟಿಗೆ ಹಳ್ಳಿಯ ಜನರಿಗೆ ಸ್ವಲ್ಪ ಕೆಲಸವನ್ನು ಕೂಡ ನಾವು ಕೊಡಲಿಕ್ಕೆ ಅವಕಾಶಗಳಿದೆ, ಅದನ್ನು ಉಳಿಸಬೇಕು ನಾವು. ತಾಂತ್ರಿಕವಾಗಿ ಸರ್ಕಾರದ ಕೃಷಿ ಇಲಾಖೆಯ ಮಾರ್ಗದರ್ಶನ ನಮ್ಮ ಇಂಟ್ರೆಸ್ಟ್ ಎಲ್ಲವನ್ನು ಸೇರಿಸಿಕೊಂಡ್ರೆ ಖಂಡಿತವಾಗಿ ಕೂಡ ಈ ಕ್ಷೇತ್ರವನ್ನು ನಾವು ಉಳಿಸಬಹುದು. ಸ್ವಲ್ಪ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಾಸ್ತಿ ಮಳೆ ಬರೋದ್ರಿಂದ ಇಲ್ಲಿನ ಮಣ್ಣಿನ ಸತ್ವ ಮಳೆ ನೀರಿಗೆ ಇದಾಗೋದ್ರಿಂದ ಸ್ವಲ್ಪ ಇಳುವರಿ ಕಡಿಮೆ, ಸ್ವಲ್ಪ ಅದರ ಬಗ್ಗೆ ಕೂಡ ಯೋಚನೆ ಮಾಡಿ ತಾಂತ್ರಿಕತೆಯನ್ನು ಹೆಚ್ಚು ಮಾಡಿ ಭತ್ತವನ್ನು ಉಳಿಸಬೇಕು. ಹಾಗೆ ನಾನು ಕಷ್ಟ ಇದೆ, ಆವತ್ತಿನ ಬದುಕೇ ಬೇರೆ, ಇವತ್ತಿನ ಆಧುನಿಕತೆಯಲ್ಲಿ ಅದನ್ನು ಮರೆಯೋದು ನಾವು ತಪ್ಪು. ಖಂಡಿತ. ಮತ್ತೆ ನೀವು ಶಿಕ್ಷಣದ ಬಗ್ಗೆ ಹೇಳುದಿದ್ರೆ, ನೀವು ಶಾಲೆಯ ಅಭಿವೃದ್ಧಿಯನ್ನು ಕೂಡ ಮಾಡ್ತಾ ಇದ್ದೀರಿ, ನಿಮ್ಮದೇ ಒಂದು ಶಾಲೆ ಉಂಟು ಅಂತ ಹೇಳಿದ್ರಿ, ಅದರ ಜೊತೆಗೆ ಬೇರೆ ಶಾಲೆಯ ಪ್ರೆಸಿಡೆಂಟ್ ಕೂಡ ಆಗಿದ್ರಿ, ಅಧ್ಯಕ್ಷರು ಕೂಡ, ಶಿಕ್ಷಕ ರಕ್ಷಕ ಸಂಘದ ಅಥವಾ ಒಟ್ಟಾರೆ ಶಾಲೆಯ ಡೆವಲಪ್ಮೆಂಟ್ ಇದರ ಅಧ್ಯಕ್ಷರಾಗಿದ್ದಾರೆ. ಒಟ್ಟಾರೆ ಈ ಶಿಕ್ಷಣ ಪರಿಸ್ಥಿತಿ ಮತ್ತು ಈ ಶಾಲೆಗಳ ಪರಿಸ್ಥಿತಿ ಎಲ್ಲಿ ಹೇಗಿದೆ ನೀವು ಮಾಡ್ತಾ ಇರುವ ಶಾಲೆಗಳು? ಈಗಂತೇಳಿ ನಾವೆಲ್ಲ ಮೊದಲಿಗೆ ನಾನು ಅದೇ ಅನುದಾನಿತ ಶಾಲೆಗಳಲ್ಲಿ ಕಲಿತಾ ಇದ್ದೆ, ಅದೇ ನನ್ನ ಸಚ್ಚೇರಿಪೇಟೆಯ ಪುಸ್ರಾಲ್ನ ಒಂದು ಅನುದಾನ ಶಾಲೆ. ಇವತ್ತು ನಾನು ಕನ್ನಡ ಮಾಧ್ಯಮ ಉಳಿಸಬೇಕಂತೇಳಿ ಸ್ವಲ್ಪ ಕಷ್ಟ ಇದೆ, ಯಾಕಂತೇಳಿ ಸರ್ಕಾರದ ಅನುದಾನಿತ ಶಾಲೆಗೆ ಹೆಚ್ಚಿನ ಸವಲತ್ತುಗಳು ಈಗ ಇಲ್ಲ, ಬದಲಾಗಿದೆ. ಹಿಂದೆ ಸ್ವಲ್ಪ ಕಷ್ಟಕಾಲದಲ್ಲಿದ್ದು ಸರ್ಕಾರ ಅನುದಾನಿತ ಶಾಲೆಗಳಲ್ಲೂ ಕೂಡ ಸ್ವಲ್ಪ ಸವಲತ್ತುಗಳನ್ನು ಕೊಟ್ಟಿದೆ. ಈಗ ನಾವೇ ಸ್ವಲ್ಪ ಕಷ್ಟಪಟ್ಟು ಕನ್ನಡ ಶಾಲೆ ನಮ್ಮ ಹಿರಿಯರು ಮಾಡಿದ್ದು ನಾವು ಕಲಿತ ಶಾಲೆ ಅಂತ ನಾವು ಉಳಿಸುವ ಪ್ರಯತ್ನ ನಾನು ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ನಮ್ಮ ಕಡಂದಲೆಯಲ್ಲಿ ಸಚ್ಚೇರಿಪೇಟೆಯ ಲಯನ್ ಶಾಲೆ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ಸ್ವಲ್ಪ ಹಳ್ಳಿ ಗ್ರಾಮಾಂತರ ಪ್ರದೇಶ, ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ ಮೂಡಬಿದ್ರೆ ದೂರ ಹೋಗ್ತಾ ಇದ್ರು. ಹಾಗೆ ಲಯನ್ಸ್ನವರು ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಯ ಸಹಕಾರದಿಂದ ದೊಡ್ಡ ಏನು ಪೀಸ್ಗಳನ್ನು ಕೊಡದೆ ಒಂದು ಹಳ್ಳಿಯ ಜನರಿಗೆ ಎಟಕುವ ರೀತಿಯಲ್ಲಿ ಆ ಸಂಸ್ಥೆಯನ್ನು ಕಟ್ಟಿದಾಗ ಅದರೊಟ್ಟಿಗೆ ನಾನು ನನ್ನನ್ನು ತೊಡಗಿಸಿಕೊಂಡೆ. ಹಾಗೆಯೇ ನಮ್ಮ ಮಹಾವೀರ ಕಾಲೇಜಿನ ಹಳೆ ವಿದ್ಯಾರ್ಥಿ ಸಂಘದಲ್ಲಿ ಇನ್ನು ಆ ಶಾಲೆಯ ಕಾಲೇಜಿನ ವಿದ್ಯಾರ್ಥಿಯಾಗಿದೆ. ಅದರೊಟ್ಟಿಗೆ ನನಗೆ ವಿಶೇಷವಾಗಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಸರಕಾರಿ ಶಾಲೆಗಳ ಸರಕಾರಿ ಆಸ್ಪತ್ರೆಗಳ ನಾನು ಜಿಲ್ಲಾ ಪಂಚಾಯತ್ ಸದಸ್ಯ ಅಧ್ಯಕ್ಷನಾಗಿದ್ದರಿಂದ ಅಲ್ಲಿನ ಮೂಲಭೂತ ಸೌಕರ್ಯದ ಬಗ್ಗೆ ಅನುಭವಗಳಾಗಿದೆ. ನಮ್ಮ ನಾನು ಜಿಲ್ಲಾ ಪಂಚಾಯತ್ನ ಸದಸ್ಯನ ಕೂಡ ಮೊನ್ನೆವರೆಗೆ ಕೂಡ ನಮ್ಮದೊಂದು 2-3 ಶಾಲೆಗಳು ಶಾಸಕರ ಒಂದು ಒಳ್ಳೆಯ ಸಹಕಾರದಿಂದ ಸರಕಾರಿ ಶಾಲೆ ಇವತ್ತಲ್ಲಿ ಆಂಗ್ಲ ಮಾಧ್ಯಮವೂ ಕಲಿಸ್ತಾರೆ, ಎಲ್ಲ ಮೂಲಭೂತ ಸೌಕರ್ಯವನ್ನು ಕೊಟ್ಟಿದ್ದಾರೆ. ಹೆಚ್ಚಿನ ಶಾಲೆಗಳಿಗೆ ಸ್ವಂತ ನೀರಿನ ವ್ಯವಸ್ಥೆ ಇದೆ, ಎಲ್ಲ ರೀತಿಯ ಸೌಲಭ್ಯಗಳು ಬರ್ತಾ ಇದೆ. ಹೈನುಗಾರಿಕಾ ಕ್ಷೇತ್ರದಲ್ಲಿದ್ದರೂ ಕೂಡ ಯಾರೋ ಶಾಲೆಗಳಿಗೆ ನನ್ನನ್ನು ಕರೆದಾಗ ಅದರ ಚಟುವಟಿಕೆಗಳಿಗೆ ನಾನು ಸದಾ ಅವರೊಟ್ಟಿಗಿರ್ತೇನೆ. ಯಾಕಂತೇಳಿ ನಾನು ಒಬ್ಬ ಶಿಕ್ಷಕನ ಮಗ, ನಾನು ಹಳ್ಳಿಯಲ್ಲಿದ್ದದ್ದು ಸರ್ಕಾರಿ ಶಾಲೆಯನ್ನು ಕೂಡ ಉಳಿಸುವಂಥದ್ದು. ಯಾಕಂದ್ರೆ ನಾನು ಇವತ್ತು ಇಷ್ಟೇ ಹೇಳೋದು ಜನರಿಗೆ, ಒಂದು ದೇಶದ ವ್ಯವಸ್ಥೆ ಆರೋಗ್ಯಪೂರ್ಣವಾಗಿ ಉಳಿಬೇಕಿದ್ರೆ ಶಿಕ್ಷಣ ಮತ್ತು ಆರೋಗ್ಯದಂಥ ಪ್ರಾಥಮಿಕ ವ್ಯವಸ್ಥೆಯಲ್ಲಿ ಖಾಸಾಗಿ ಇಟ್ಟು ಸರ್ಕಾರಿ ವ್ಯವಸ್ಥೆಗಳು ಕೂಡ ಸಮಸ್ಪರ್ಧೆಯನ್ನು ಕೊಟ್ಟರೆ ದೇಶದ ವ್ಯವಸ್ಥೆ ಆರೋಗ್ಯವಂತವಾದಂಥ ಸ್ಥಿತಿಯಲ್ಲಿರ್ತದೆ. ಯಾಕಂದರೆ ಕೊರೋನಾದ ಸಂದರ್ಭದಲ್ಲಿ ನಾವು ಸರ್ಕಾರಿ ಆಸ್ಪತ್ರೆಗಳ ಚಟುವಟಿಕೆ ಹೆಚ್ಚಾಗಿ ಒಳ್ಳೆಯದಾಗಿದ್ದರಿಂದ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಇನ್ನಷ್ಟು ಆ ಸಂಸ್ಥೆಯನ್ನು ಗಟ್ಟಿಗೊಳಿಸಿದ್ರಿಂದ ಜನರಿಗೆ ಆ ಕೊರೋನಾ ಸಂದರ್ಭದಲ್ಲಿ ಕೆಲಸ ತಲುಪುವುದಕ್ಕೆ ಆಗಿದೆ. ಹಾಗೆ ಸರ್ಕಾರಿ ವ್ಯವಸ್ಥೆ ಕೂಡ ಹಳ್ಳಿಯಲ್ಲಿ ಶಿಕ್ಷಣದಲ್ಲೂ ಕೂಡ ಸ್ವಲ್ಪ ಒಳ್ಳೆಯ ಮಟ್ಟದಲ್ಲಿದ್ದರೆ ಅದು ಸಮುದಾಯಕ್ಕೆ ಖಂಡಿತವಾಗಿ ಒಳ್ಳೆಯದು. ಸರಿ, ನಾನು ಅಂತ ಹೇಳಿದ್ರೆ ನಾನು ದೊಡ್ಡ ಶ್ರೀಮಂತ ಅಂತ ಅಲ್ಲ, ಆದರೆ ಕೃಷಿ, ನನ್ನ ಹೆಂಡತಿ ಕೂಡ ಕೃಷಿಯಲ್ಲಿ ಆಸಕ್ತಿ, ಒಂದು ಸಣ್ಣ ಉದ್ಯೋಗ ಕೂಡ ಮಾಡ್ತೇನೆ ನಾನು, ಒಂದು ಬಾಟ್ಲಿಂಗ್ ಉದ್ಯೋಗ ಮಾಡಿಕೊಂಡು ಕಷ್ಟದಲ್ಲಿ ಒಂದು ರೀತಿಯಲ್ಲಿ ಸರಿದೂಗಿಸ್ತೇನೆ ಬದುಕು. ಅಂದರೆ ದೊಡ್ಡ ಏನು ಶ್ರೀಮಂತಿಗೆ ಬಗ್ಗೆ ಯೋಚನೆ ಮಾಡುವುದಿಲ್ಲ, ಮನೆಯಲ್ಲಿ ಕಷ್ಟ ಇದ್ದರೂ ಕೂಡ ನನ್ನ ಕರ್ತವ್ಯ ನಾನೇನಂತ ಹೇಳಿದ್ರೆ ಹೇಗೋ ನಾನೊಬ್ಬ ರಾಜಕಾರಣಿ, ಸಮಾಜ ಸೇವೆ ಮಾಡುವವ, ಹೇಗೋ ಈ ಕ್ಷೇತ್ರ ಕೇಳಿದ್ದೇನೆ ನಾನು, ಆ ಕ್ಷೇತ್ರ ಇರುವಷ್ಟು ತನಕ ಜನರಿಗೆ ನ್ಯಾಯ ಕೊಡಬೇಕು, ಮನೆಯ ಕಷ್ಟವನ್ನು ನಿಭಾಯಿಸಿಕೊಂಡು ನಾನು ಕೆಲಸ ಮಾಡ್ತೇನೆ. ಅದರಷ್ಟಿಗೆ ಯಾರು ನಾನು ಯಾವ ಸಂದರ್ಭದಲ್ಲಿ ಯಾರು ಏನು ನನ್ನನ್ನು ಸಂಪರ್ಕ ಮಾಡಿದರೆ ನಾನು ನನ್ನ ಒಂದು ಸಹಾಯ ಇದನ್ನು ಮಾಡ್ತೇನೆ. ನಾನು ಯಾವಾಗಲೂ ದೊಡ್ಡ ಸಹಾಯ ಮಾಡಬೇಕಂತ ಯೋಚನೆ ಮಾಡೋದಿಲ್ಲ, ಆದರೆ ದಿನ ಸಣ್ಣ ಪುಟ್ಟ ಸಹಾಯ ಜನರಿಗೆ ಮಾಡಿ ಅವ್ರಿಗೆ ಏನಾದರೂ ಲಾಭ ಆದರೆ ಅದೇ ಒಂದು ನನಗೆ ಸಂತೋಷ ಅಂತ ತಿಳ್ಕೊಂಡು ನಾನು ಇದು ಮಾಡಿದೆ. ಮನೆಯಲ್ಲೂ ಕೂಡ ನಾವು ಒಂದು ಸರಳ ಜೀವನ. ಮನೆಯಲ್ಲಿ ಯಾರೆಲ್ಲ ಇದ್ದೀರಿ? ಈಗ ನನ್ನ ಹೆಂಡತಿ, ನನ್ನ 2 ಮಕ್ಕಳಿದ್ರು. ನನ್ನ ಹೆಂಡತಿ ಹೆಸರು ಸುನೀತಾ, ಜಿಲ್ಲಾ ಪಂಚಾಯತ್ ಸದಸ್ಯೆಯಾಗಿದ್ಲು ಸುನೀತಾ ಶೆಟ್ಟಿ, ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೂಡ ಕೆಲಸ ಮಾಡಿದ್ದಾಳೆ, ಈ ಗ್ರಾಮ ಪಂಚಾಯತ್ ಸದಸ್ಯೆ ಪಾಲಾಡ್ಕದ್ದು. ಮತ್ತೆ ನನ್ನ ಮಗ ಪಿ ಯು ಸಿ ಆಗಿದೆ, ಶುಭು ಅಂತೇಳಿ. ನನ್ನ ಮಗಳು ಫಸ್ಟ್ ಇಯರ್ ಅಗ್ರಿಕಲ್ಚರ್ ಬಿ ಇ ಮಾಡ್ತಾ ಇದ್ದಾಳೆ ಆಳ್ವಾಸ್ನಲ್ಲಿ, ಲಾಸ್ಟ್ ಇಯರ್ ಇಂದ ಆ ಕೋರ್ಸ್ ಶುರು ಆಗಿದ್ದು, ಸಿ ಇ ಟಿ ಯಲ್ಲಿ ಇದಾಗಿ 1 ವರ್ಷದ ಅಗ್ರಿಕಲ್ಚರ್ ಆಯ್ತು ಬಿ. ಹೌದು ಅಂತೇಳಿ ಒಂದು ಮಾತು ನಾನು ಹೇಳಿ, ಇದು ಎಲ್ರಿಗೂ ನಾನೊಂದು ಸ್ವಲ್ಪ ಯಾವುದೇ ಸಂದರ್ಭದಲ್ಲಿ ಜನಪ್ರತಿನಿಧಿ ಆಗಿರ್ಬೋದು, ಇವತ್ತು KMF ನ ಅಧ್ಯಕ್ಷನಾಗಿರ್ಬೋದು, ನಾನು ಯಾವತ್ತು ಅಲ್ಲಿ ಆಡಳಿತ ಏನಿದ್ದಾರೆ ಅಧಿಕಾರಿಗಳಿಗೆ KMF ನ ಅಧಿಕಾರಿಗಳು ಕೂಡ ನಮ್ಮ ಅವರಲ್ಲಿ ಒಳ್ಳೆಯ ಒಂದು ಸಂಬಂಧ ಇಟ್ಕೊಂಡಿದ್ದೇನೆ. ಜಿಲ್ಲಾ ಪಂಚಾಯತ್ ಗ್ರಾಮ ಪಂಚಾಯತ್ ಎಲ್ಲರೂ ಅಧಿಕಾರಿಗಳ ಹತ್ರ ಶಾಸಕರ ಹತ್ರ ಯಾವುದೇ ಪಕ್ಷ ಇರಬಹುದು ಒಂದು ಅಭಿವೃದ್ಧಿಯ ದೃಷ್ಟಿಯಲ್ಲಿ ನಾನು ಒಳ್ಳೆಯ ಗೌರವದಿಂದ ಇದ್ದೆ. ಅದೇ ಸ್ವಲ್ಪ ನನ್ನ ಯಶಸ್ಸಿಗೆ ಕಾರಣ ಆಗಿತ್ತು ಅಂತ ಹೇಳೋದಕ್ಕೆ ನನಗೆ ತುಂಬಾ ಸಂತೋಷ ಆಗ್ತದೆ. ಒಳ್ಳೆಯದು ಸುಚರಿತ ಶೆಟ್ಟಿ ಅವರೇ, ನಿಮ್ಮ ಜೀವನದ ಬೇರೆ ಬೇರೆ ಮಜಲುಗಳನ್ನು ನಮ್ಮ ಜೊತೆ ನಿಮ್ಮ ಮಾತಿನ ಮೂಲಕ ಹಂಚಿಕೊಂಡಿದ್ದೀರಿ. ಇಲ್ಲಿವರೆಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು. ಇದುವರೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಕಾರ್ಯಚಟುವಟಿಕೆ ಕುರಿತು ದಕ್ಷಿಣ ಕನ್ನಡ ಜಿಲ್ಲಾ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರಾದ KP ಸುಚರಿತ ಶೆಟ್ಟಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಈಗ ಕೇಳಿ ಕೃಷಿಯಲ್ಲಿ ಆಧುನಿಕ ತಂತ್ರಜ್ಞಾನದ ಬಳಕೆ. ಈ ಕುರಿತು ಬ್ರಹ್ಮಾವರದ ಕೃಷಿ ಡಿಪ್ಲೊಮಾ ಕಾಲೇಜಿನ ಪ್ರಾಂಶುಪಾಲರಾದ ಕೆ ಸುಧೀರ್ ಕಾಮತ್ ಅವರಿಂದ ಮಾಹಿತಿ. ಇವತ್ತು ವೈಜ್ಞಾನಿಕ ಕೃಷಿ ಅಂತ ಹೇಳಿದರೆ ಎಲ್ಲ ರೈತ ಬಾಂಧವರು ತಪ್ಪು ತಿಳಿದಿರ್ತಕ್ಕಂಥ ಒಂದು ಮಾಹಿತಿ ಅಂತ ಹೇಳಿದರೆ ಕೃಷಿಯಲ್ಲಿ ರಾಸಾಯನಿಕಗಳ ಒಂದು ಬಳಕೆ ಅಥವಾ ಕೃಷಿಯಲ್ಲಿ ಸಿಂಪರಣೆ ಮಾಡ್ತಕ್ಕಂಥದ್ದು ಔಷಧಿಗಳ ಬಳಕೆ, ಇದನ್ನು ವೈಜ್ಞಾನಿಕ ಕೃಷಿ ಅಂತ ತಿಳಿದುಕೊಂಡಿರ್ತಕ್ಕಂಥದ್ದು ಭಾಳ ದೊಡ್ಡ ತಪ್ಪು, ಭಾಳ ದೊಡ್ಡ ವಿಪರ್ಯಾಸ ಅಂತ ಹೇಳಕ್ಕೆ ಬಯಸ್ತೇನೆ. ಯಾಕಂದರೆ ಕೃಷಿ ಅಂತಕ್ಕಂಥದ್ದು ಕೇವಲ ಔಷಧಿಗಳಿಗೆ ಅಥವಾ ಕೇವಲ ರಾಸಾಯನಿಕ ಗೊಬ್ಬರಗಳಿಗೆ ಸೀಮಿತವಾಗಿರ್ತಕ್ಕಂಥ ಒಂದು ಪದ್ಧತಿಯಲ್ಲ. ಕೃಷಿಯನ್ನು ಸಂಪೂರ್ಣವಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಆವಾಗ ವೈಜ್ಞಾನಿಕ ಕೃಷಿ ಅಂದರೆ ಏನು, ಇದರಿಂದ ಆಗ್ತಕ್ಕಂಥ ಪ್ರಯೋಜನ ಏನು ಅಂತಕ್ಕಂಥದ್ದನ್ನು ನಾವು ತಿಳಿಬೋದಾಗಿದೆ. ಮಿತ್ರ, ಇವತ್ತು ನಮ್ಮ ಒಂದು ಭಾಗದಲ್ಲಿ ಬಂದಿರತಕ್ಕಂಥ ಒಂದು ಬೆಳೆಗಳಲ್ಲಿ ಅದು ಭತ್ತ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ತೆಂಗಾಗಿರ್ಬೋದು, ಇಳುವರಿ ಯಾಕೆ ಬರ್ತಾ ಇಲ್ಲ ಅಂತೇಳಿದರೆ ರೈತರು ವೈಜ್ಞಾನಿಕ ಕೃಷಿಯನ್ನು ಮುಖ್ಯವಾಗಿ ಅಳವಡಿಕೆ ಮಾಡ್ಕೊಳ್ತಾ ಇಲ್ಲ. ಭತ್ತದಲ್ಲಿ ಎಕರೆಗೆ 12-13 ಕ್ವಿಂಟಲ್ ಇಳುವರಿ ಬರ್ತಾ ಇದೆ, ಆದರೆ ವೈಜ್ಞಾನಿಕ ಕೃಷಿ ಮಾಡಿದರೆ ನಾವು ಖಂಡಿತ 18-20 ಕ್ವಿಂಟಲ್ ಇಳುವರಿ ಅದೇ ಜಾಗದಿಂದ ಪಡೀಲಿಕ್ಕೆ ಸಾಧ್ಯತೆ ಇದೆ. ಹಾಗೆ ಅಡಿಕೆಯಲ್ಲಿ ಬಂದರೆ ನಾವು ನೋಡ್ತಾ ಇದ್ದೀವಿ ಕೇವಲ 5-6 ಕ್ವಿಂಟಲ್ ಇಳುವರಿ, ವೈಜ್ಞಾನಿಕವಾಗಿ ನಾವು ಹೇಳ್ತೀವಿ 8-10 ಕ್ವಿಂಟಲ್ ಇಳುವರಿ ಪಡೀಲಿಕ್ಕೆ ಸಾಧ್ಯ ಅಡಿಕೆಯಲ್ಲಿ ಅಂತ. ಹಾಗೆ ತೆಂಗಿನಲ್ಲಿ 100-110 ಕಾಯಿಗಳನ್ನು ನಾವು ಪ್ರತಿ ಮರದಿಂದ ಪಡೀಲಿಕ್ಕೆ ಸಾಧ್ಯ ಇದೆ, ಆದರೆ ಈ ಭಾಗದಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಕೇವಲ 50-60 ಕಾಯಿಗಳು. ಹಾಗೆ ಎಲ್ಲ ಒಂದು ಬೆಳೆಗಳಲ್ಲಿ ನಾವು ನೋಡ್ತಾ ಹೋಗ್ಬಿಟ್ರೆ ಅದು ಬಾಳೆ ಆಗಿರ್ಬೋದು ಅಥವಾ ಇನ್ನಿತರ ತರಕಾರಿ ಬೆಳೆ ಆಗಿರ್ಬೋದು, ಯಾವುದರಲ್ಲೂ ಕೂಡ ರೈತರಿಗೆ ಇವತ್ತು ನಿರೀಕ್ಷಿತ ಇಳುವರಿ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿದರೆ ವೈಜ್ಞಾನಿಕ ಕೃಷಿಯ ಒಂದು ಕೊರತೆ ನಮಗೆ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಹಾಗಿದ್ದರೆ ಏನು ಮಾಡಬೇಕು, ಈ ವೈಜ್ಞಾನಿಕ ಕೃಷಿಯನ್ನು ಅಂದರೆ ಏನು ಅಂತ ನಾನು ಸಂಕ್ಷಿಪ್ತವಾಗಿ ತಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ವೈಜ್ಞಾನಿಕ ಕೃಷಿ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಸಾವಯವ ವಸ್ತುಗಳ ಬಳಕೆಯಿಂದ. ನೋಡಿ, ನಾವು ತಿಳ್ಕೊಂಡಿದ್ವಿ ಇದುವರೆಗೆ ವೈಜ್ಞಾನಿಕ ಕೃಷಿ ಅಂದರೆ ರಾಸಾಯನಿಕ ಗೊಬ್ಬರ ಅಥವಾ ಔಷಧಿ ಅಂತ, ಇಲ್ಲ, ವೈಜ್ಞಾನಿಕ ಕೃಷಿ ನಿಜವಾಗ್ಲೂ ಪ್ರಾರಂಭ ಆಗ್ತಕ್ಕಂಥದ್ದು ಸಾವಯವ ವಸ್ತುಗಳ ಬಳಕೆಯಿಂದಲೇ ಪ್ರಾರಂಭ ಆಗ್ತಕ್ಕಂಥದ್ದು ಅಂಥೇಳಿದರೆ ಅದು ಸಗಣಿ ಗೊಬ್ಬರ ಆಗಿರ್ಬೋದು, ಕೋಳಿ ಗೊಬ್ಬರ ಆಗಿರ್ಬೋದು, ಕುರಿ ಗೊಬ್ಬರ ಆಗಿರ್ಬೋದು, ಮುಂತಾದ ಒಂದು ಸಾವಯವ ಗೊಬ್ಬರಗಳನ್ನು ಬಳಸೋದ್ರಿಂದ ನಮ್ಮ ಭೂಮಿಯ ಫಲವತ್ತತೆ, ಯಾಕೆಂದರೆ ಭೂಮಿ ಫಲವತ್ತತೆ ಇದ್ದರೆ ಮಾತ್ರ ನಮಗೆ ಇಳುವರಿ ಬರಲಿಕ್ಕೆ ಸಾಧ್ಯ, ಅದು ಯಾವುದೇ ಬೆಳೆ ಬೆಳೀರಿ. ಭೂಮಿ ಫಲವತ್ತತೆ ಇರಬೇಕು ಅಂತ ಹೇಳಿದರೆ ಅದಕ್ಕೆ ಸಾವಯವ ಗೊಬ್ಬರಗಳನ್ನು ಸರಿಯಾದ ಪ್ರಮಾಣದಲ್ಲಿ ಹಾಕ್ತಕ್ಕಂಥದ್ದು ಭಾಳ ಮುಖ್ಯ. ಸಗಣಿ ಗೊಬ್ಬರ ಹಾಕಿ, ಯಥೇಚ್ಛವಾಗಿ ಹಾಕಿ, 1-4 ಟನ್ನಷ್ಟು ಸಗಣಿ ಗೊಬ್ಬರ ಒಂದು ಪ್ರತಿ ಬೆಳೆಗೆ ನೀವು ಹಾಕಿ, ತೊಂದರೆ ಇಲ್ಲ. ಸಗಣಿ ಗೊಬ್ಬರ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇದ್ದರೆ ಕೋಳಿ ಗೊಬ್ಬರ ಬಳಕೆ ಮಾಡಿ ಅಥವಾ ಕುರಿ ಗೊಬ್ಬರ ಬಳಕೆ ಮಾಡಿ. ಇದರಿಂದ ಏನು ಪ್ರಯೋಜನ ಅಂತ ತಾವು ಕೇಳ್ಬೋದು. ಸಾವಯವ ಗೊಬ್ಬರಗಳಿಂದ ಆಗ್ತಕ್ಕಂಥ ಒಂದು ಮಣ್ಣಿನ ರಚನೆ ಆಗಿರ್ಬೋದು, ಮಣ್ಣಿನ ಒಂದು ಗುಣಧರ್ಮ ಆಗಿರ್ಬೋದು, ಫಲವತ್ತತೆ ಆಗಿರ್ಬೋದು, ಇದನ್ನು ರಾಸಾಯನಿಕ ಗೊಬ್ಬರಗಳಿಂದ ಸಾಧ್ಯ ಇಲ್ಲ ಮಾಡಲಿಕ್ಕೆ. ಮಣ್ಣು ಫಲವತ್ತಾಗಬೇಕು ಅಂತೇಳಿದರೆ ಸಾವಯವ ಗೊಬ್ಬರಗಳೇ ಭಾಳ ಮುಖ್ಯ. ಅದಕ್ಕೆ ನಾನು ಹೇಳ್ತಾ ಇರೋದು ವೈಜ್ಞಾನಿಕ ಕೃಷಿ ಅಂತಕ್ಕಂಥದ್ದು ಪ್ರಾರಂಭ ಆಗ್ತಕ್ಕಂಥದ್ದು ಸಾವಯವ ವಸ್ತುಗಳ ಬಳಕೆ. ಈಗಾಗಲೇ ಕೆಲವನ್ನು ಹೇಳಿದೆ, ಇನ್ನೂ ಕೆಲವನ್ನು ಇದಕ್ಕೆ ಸೇರಿಸ್ತಾ ಹೋಗ್ತೀನಿ. ಹಸಿರೆಲೆ ಗೊಬ್ಬರಗಳು ತುಂಬ ಒಳ್ಳೆಯದು. ಭತ್ತದ ಒಂದು ಭೂಮಿಯಲ್ಲಿ, ಗದ್ದೆಯಲ್ಲಿ ಡೇಂಚ ಆಗಿರ್ಬೋದು, ಸಸ್ಬೇನಿ ಆಗಿರ್ಬೋದು, ಈ ಸಂದರ್ಭದಲ್ಲಿ ಬೆಳೀಲಿಕ್ಕೆ ತುಂಬ ಸೂಕ್ತ. ಈಗ ಭತ್ತ ಕಟಾವಾದ್ರ ಮೇಲೆ ಈ ಹಸಿರೆಲೆ ಗೊಬ್ಬರಗಳನ್ನು ಬೆಳೆದು ಅದನ್ನು ಅಲ್ಲಿ ಗದ್ದೆಯಲ್ಲಿ ಸೇರಿಸೋದ್ರಿಂದ ಮಣ್ಣಿನಲ್ಲಿ ಸಾವಯವ ಅಂಶ ಜಾಸ್ತಿ ಆಗ್ತಕ್ಕಂಥದ್ದು, ಆವಾಗ ಇಳುವರಿ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಇಳುವರಿ ಕೂಡ ಜಾಸ್ತಿ ಬರ್ತಕ್ಕಂಥದ್ದು. ಮುಂದುವರೆದು ಸಾವಯವ ಕೃಷಿಯಲ್ಲಿ ಭಾಳಷ್ಟು ಮುಖ್ಯವಾದ ಗಮನ ಸೂಕ್ಷ್ಮಾಣು ಜೀವಿಗಳಿಗೆ ಕೊಡಲಾಗಿದೆ. ಸೂಕ್ಷ್ಮಾಣು ಜೀವಿ ಅಂದರೆ ಏನು ಅಂದರೆ ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದರೆ ನಮ್ಮ ಬೆಳೆಗಳಿಗೆ ಸಾರಜನಕ ರಂಜಕ ಪೊಟ್ಯಾಶ್ ಗೊಬ್ಬರ ಒದಗಿಸ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇರತಕ್ಕಂಥದ್ದು ಅಂತೇಳಿದರೆ ಸೂಕ್ಷ್ಮಾಣು ಜೀವಿಗಳು ಮಾತ್ರ. ಇವತ್ತು ಸೂಕ್ಷ್ಮಾಣು ಜೀವಿಗಳು ಮಣ್ಣಲ್ಲಿಲ್ಲ ಅಂತೇಳಿದರೆ ಖಂಡಿತ ನಮ್ಮ ಯಾವುದೇ ಒಂದು ಬೆಳೆಗೆ ಪೋಷಕಾಂಶ ದೊರೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರೋದ್ರಿಂದ ಈ ಸೂಕ್ಷ್ಮಾಣು ಜೀವಿಗಳಿಗೆ ನಾವು ಇತ್ತೀಚೆಗೆ ಅತ್ಯಂತ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದೀವಿ. ಅದು ಅಜೋಟೋಬ್ಯಾಕ್ಟರ್ ಆಗಿರ್ಬೋದು, ಫಾಸ್ಫೋಬ್ಯಾಕ್ಟರ್ ಆಗಿರ್ಬೋದು, ರೈಸೋಬಿಯಮ್ ಆಗಿರ್ಬೋದು, ಟ್ರೈಕೋಡರ್ಮ ಆಗಿರ್ಬೋದು. ನೋಡಿ ಎಷ್ಟೊಂದು ಪ್ರಯೋಜನ ಈ ಸೂಕ್ಷ್ಮಾಣು ಜೀವಿಗಳಿಂದ ಅಂತೇಳಿದರೆ, ಮಣ್ಣಲ್ಲಿರ್ತಕ್ಕಂಥ ಒಂದು ಪೋಷಕಾಂಶ ನಮ್ಮ ಬೆಳೆಗಳಿಗೆ ಸಿಗೋ ಥರ ಮಾಡೋದಲ್ಲದೆ ಅನೇಕ ರೋಗಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಅದು ಬುಡಕೊಳೆ ರೋಗ ಆಗಿರ್ಬೋದು ಅಥವಾ ನಮ್ಮ ಈ ಬೇರೆ ಬೇರೆ ಎಲೆ ಚುಕ್ಕಿ ಆಗಿರ್ಬೋದು, ಒಣಗತಕ್ಕಂಥ ಒಂದು ರೋಗ ಆಗಿರ್ಬೋದು, ಎಲ್ಲ ರೋಗಗಳನ್ನು ನಿಯಂತ್ರಣ ಮಾಡೋಕ್ಕೆ ಶಕ್ತಿ ಇದೆ ಅಂತೇಳಿದರೆ ಅದು ಸೂಕ್ಷ್ಮಾಣುಜೀವಿಗಳಿಗೆ ಮಾತ್ರ. ಈಗಾಗಲೇ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ವಿಶ್ವವಿದ್ಯಾಲಯದಿಂದ ಹಲವಾರು ಸೂಕ್ಷ್ಮಾಣುಜೀವಿಗಳು ಲಭ್ಯ ಇದೆ ರೈತರಿಗೆ, ಒಂದು ಕೆ ಜಿಗೆ 100 ರೂಪಾಯಿ ಲೆಕ್ಕದಲ್ಲಿ. ಅಂಥ ಸೂಕ್ಷ್ಮಾಣುಜೀವಿಗಳನ್ನು ಬಳಸೋದ್ರಿಂದ ಖಂಡಿತವಾಗಿ ಉತ್ತಮ ಒಂದು ಪರಿಣಾಮ ನಮ್ಮ ಮಣ್ಣಲ್ಲಿ ಬಿರಲಿಕ್ಕೆ ಸಾಧ್ಯ ಇದೆ. ಇನ್ನೂ ಸುಲಭವಾದಂಥ ಒಂದು ವಿಧಾನ ರೈತ ಬಾಂಧವರೇ ನಿಮ್ಮನ್ನು ಹೇಳ್ತೀನಿ, ಏನೂ ಬೇಕಾಗಿಲ್ಲ. ನಿಮ್ಮಲ್ಲಿ ಇರತಕ್ಕಂಥ ಒಂದು 200 ಲೀಟರ್ ನೀರಿಗೆ ಒಂದು 10 ಕೆಜಿಯಷ್ಟು ದನದ ಗೊಬ್ಬರ, ಹಾಗೆ ಒಂದು 5 ಲೀಟರಷ್ಟು ಗಂಜಲ, ಒಂದು 2 ಕೆಜಿಯಷ್ಟು ಬೆಲ್ಲ, ಹಾಗೂ 1 ಹಿಡಿ ಮಣ್ಣು, ಹಾಗೂ ಸ್ವಲ್ಪ ಹುಳಿ ಮಜ್ಜಿಗೆ, ಇವುಗಳನ್ನು ನಿರಂತರವಾಗಿ ಬಳಸಿಬಿಟ್ಟು 200 ಲೀಟರ್ ನೀರಿಗೆ ಹಾಕಿ ದಿನಾಲು ಬೆಳಗ್ಗೆ ಒಂದ್ಸಲಿ ಸಂಜೆ ಒಂದ್ಸಲಿ ಈ ತಿರುಗಿಸ್ತಕ್ಕಂಥದ್ದು, ಒಂದು ಕೋಲ್ ಹಾಕಿ ಒಂದು ಡ್ರಮ್ಮಲ್ಲಿ ಹಾಕಿ ನೆರಳಲ್ಲಿ ಇಡ್ತಕ್ಕಂಥದ್ದು, ಸುಮಾರು 7-8 ದಿನಗಳಲ್ಲಿ ನಿಮಗೆ ಬೇಕಾದಂಥ ಉತ್ತಮವಾದಂಥ ಒಂದು ಬೀಜಾಮೃತ ಅಲ್ಲ ಜೀವಾಮೃತ ನೀವು ತಯಾರು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದರಲ್ಲಿ ಕೋಟಿಗಟ್ಟಲೆ ಸೂಕ್ಷ್ಮಾಣು ಜೀವಿಗಳು ಇರತಕ್ಕಂಥದ್ದು. ಕೇವಲ ಒಂದು ವಾರದಲ್ಲಿ ನೀವು ತಯಾರು ಮಾಡಿಕೊಂಡು ನಿಮ್ಮ ಗದ್ದೆಗಳಿಗೆ ಅಥವಾ ಅಡಿಕೆ ತೆಂಗಿಗೆ ನೀವು ಬಳಕೆ ಮಾಡ್ಬೋದು. ನಿಮ್ಮ ಅಡಿಕೆಗಾದರೆ ಪ್ರತಿ ಒಂದು ತಿಂಗಳಿಗೆ ಸುಮಾರು ಒಂದು ಗಿಡಕ್ಕೆ ಒಂದು 5-6 ಲೀಟರಷ್ಟು ಹಾಕ್ತಕ್ಕಂಥದ್ದು, ಅಡಿಕೆ ತೆಂಗಿಗಾದರೆ ಒಂದು 5-10 ಲೀಟರಷ್ಟು ಒಂದು ಗಿಡಕ್ಕೆ ತಿಂಗಳಿಗೆ 1 ಬಾರಿ ಹಾಕಿ ಸಾಕು. ನೀವೇ ಪರಿಣಾಮ ಇದರಿಂದ ನೋಡ್ಕೋಬೋದು. ಅಷ್ಟೊಂದು ಉತ್ತಮವಾದಂಥ ಪರಿಣಾಮ ನಾವು ಯಾವುದೇ ಖರ್ಚಿಲ್ಲದೆ ನಮ್ಮ ಮನೆಗಳಲ್ಲಿ ನಾವು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದುವರೆದು ಇನ್ನೊಂದು ಮುಖ ಈ ಸಾವಯವ ಕೃಷಿದು ಅಂತೇಳಿದರೆ ಹಿಂಡಿಗಳು. ನೋಡಿ ಇವತ್ತು ಬೇವಿನ ಹಿಂಡಿ ಇದೆ ಅಡಿಕೆ ತೆಂಗಿಗೆ ಸುಮಾರು 2-5 ಕೆಜಿ ಪ್ರತಿ ಮರಕ್ಕೆ ಬೇವಿನ ಹಿಂಡಿ ಹಾಕಿದ್ದೇ ಆದರೆ ಖಂಡಿತ ಇದರಿಂದ ಮುಂದಿನ ಉತ್ಪಾದನೆ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಕೀಟ ಮತ್ತು ರೋಗಗಳ ನಿಯಂತ್ರಣ ಖಂಡಿತವಾಗಿ ನಾವು ಬೇವಿನ ಹಿಂಡಿ ಬಳಕೆಯಿಂದ ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇವಿಷ್ಟು ಸಾವಯವ ಅಂಶಕ್ಕೆ ಬಂದಿರತಕ್ಕಂಥದ್ದು ವೈಜ್ಞಾನಿಕ ಕೃಷಿಯ ಅಡಿಯಲ್ಲಿ ಇವು ಮುಖ್ಯವಾಗಿ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮಗಳು. ನಂತರ ಕೃಷಿಯಲ್ಲಿ ಬರ್ತಕ್ಕಂಥದ್ದು ಏನಿದ್ರು ರಾಸಾಯನಿಕ ಗೊಬ್ಬರಗಳು. ಯಾಕೆ ಬೇಕು ರಾಸಾಯನಿಕ ಗೊಬ್ಬರಗಳು ಅಂತ ಒಂದು ಉದಾಹರಣೆ ಹೇಳ್ತೀನಿ ನಾನು. ನೋಡಿ ಮಿತ್ರರೇ, ನಾವು ಯೂರಿಯಾ ಗೊಬ್ಬರ ತಾವೆಲ್ಲ ಕೇಳಿದಿರಿ. 100 ಕೆಜಿ ಯೂರಿಯಾ ಗೊಬ್ಬರದಲ್ಲಿ 46 ಕೆಜಿ ಸಾರಜನಕ ಇರತಕ್ಕಂಥದ್ದು, ಅದೇ 100 ಕೆಜಿ ಸಗಣಿ ಗೊಬ್ಬರದಲ್ಲಿ ಇರತಕ್ಕಂಥದ್ದು ಕೇವಲ 0.5 ಕೆಜಿ ಮಾತ್ರ. ಆ ಕಾರಣದಿಂದ ನಾನು ಹೇಳ್ತಾ ಇರತಕ್ಕಂಥದ್ದು ಸಗಣಿ ಗೊಬ್ಬರನೂ ಬೇಕು, ಯಾಕಂದರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಬೇಕು. ರಾಸಾಯನಿಕ ಗೊಬ್ಬರಗಳು ಬೇಕು, ಯಾಕಂದರೆ ಅದರಲ್ಲಿ ಇರತಕ್ಕಂಥ ಒಂದು ಪೌಷ್ಟಿಕಾಂಶ ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥದ್ದು. ಪ್ರಥಮವಾಗಿ ನಮಗೆ ಸಾವಯವ ಕೃಷಿನೇ ಬೇಕು, ಸಾವಯವ ಗೊಬ್ಬರಗಳೇ ಬೇಕು. ಆದರೆ ಬೆಳೆಗೆ ಸಾಲೋದಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ, ಒಂದು ತೆಂಗಿನ ಮರಕ್ಕೆ ಎಷ್ಟು ಸಾರಜನಕ ಬೇಕು ಅಂತೇಳಿದರೆ ನಿಮಗೆ ಬಹುಶಃ ಯೂರಿಯಾದ ಒಂದು ಪ್ರಮಾಣದಲ್ಲಿ ನಾನು ಹೇಳಬೇಕು ಅಂತೇಳಿದರೆ ಒಂದು ತೆಂಗಿನ ಮರಕ್ಕೆ ಕನಿಷ್ಠ 1 ಕೆಜಿ ಯೂರಿಯಾ ಬೇಕಾಗ್ತದೆ. 1 ಕೆಜಿಯಷ್ಟು ಯೂರಿಯಾ ನಮಗೆ ಬೇಕಾಗತ್ತೆ. ಆವಾಗ ನಾವು ಬೇಕಾದಂಥ ಒಂದು ಸಾರಜನಕ ಅಂಶ ನಾವು ಯೂರಿಯಾ ಪ್ರಮಾಣದಲ್ಲಿ ಕೊಟ್ಟರೆ ಮಾತ್ರ ತೆಂಗಿನ ಮರಕ್ಕೆ ಸಾಕಾಗತ್ತೆ. ನಾವು ಒಂದು ಚೀಲ ಅಲ್ಲ ಒಂದು ಬುಟ್ಟಿ ಹಟ್ಟಿ ಗೊಬ್ಬರ ಹಾಕ್ತೀವಿ ಅಥವಾ 2 ಬುಟ್ಟಿ ಹಾಕ್ತೀವಿ ಅಂತೇಳಿದರೆ ಅದರಲ್ಲಿ ದೊರೀತಕ್ಕಂಥದ್ದು ಕೆಲವಾರು ಕೆಜಿಗಳು ಮಾತ್ರ ಅಥವಾ ಗ್ರಾಮ್ಸ್ಗಳಲ್ಲಿ ಮಾತ್ರ. ಈ ಕಾರಣದಿಂದ ಕೃಷಿಯನ್ನು ನಾವು ಅರ್ಥ ಮಾಡ್ಕೋಬೇಕು. ಸಾವಯವನೂ ಬೇಕು, ವೈಜ್ಞಾನಿಕ ಕೃಷಿ ಪದ್ಧತಿಯಲ್ಲಿ ರಾಸಾಯನಿಕ ಗೊಬ್ಬರಗಳು ಬೇಕು, ಹಾಗೂ ಸೂಕ್ಷ್ಮಾಣು ಜೀವಿಗಳನ್ನು ನಾವು ಕೃಷಿಯಲ್ಲಿ ಬಳಸಲೇಬೇಕಾಗ್ತದೆ. ಯಾಕೆಂದರೆ ನಿರಂತರ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು. ಇವತ್ತು ನಾನು ಎಷ್ಟೋ ಬಾರಿ ಎಷ್ಟೋ ರೈತರಲ್ಲಿ ಕೇಳಿದ್ದೀನಿ, ಸಾವಯವ ಕೃಷಿ ಅಂತ ಪ್ರಾರಂಭ ಮಾಡ್ತಾರೆ, ಏನು ಅದಕ್ಕೆ ಏನು ವ್ಯವಸ್ಥೆ ಬೇಕೋ ಆ ವ್ಯವಸ್ಥೆಗಳನ್ನು ಮಾಡೋದಿಲ್ಲ. ಕೇವಲ ಒಂದು ಸಗಣಿ ಗೊಬ್ಬರ ಹಾಕ್ದಂಗೆ ಮಾಡ್ತಾರೆ ಅಥವಾ ಬಿಟ್ಟಾಕಿ ಬಿಡ್ತಾರೆ, ಸ್ವಲ್ಪ ಎಲೆ ಗೊಬ್ಬರ ಹಾಕ್ತಾರೆ ಅಥವಾ ಇನ್ನೊಂದೇನೋ ಕಾರ್ಯಕ್ರಮ ಮಾಡ್ತಾರೆ. ಎಕರೆಗೆ ನೋಡಿದ್ರೆ 8-10 ಕ್ವಿಂಟಲ್ ನಮಗೆ ಭತ್ತದ ಇಳುವರಿ ಬರ್ತಾ ಇಲ್ಲ ಅಂತ ರೈತರಲ್ಲಿ. ಇದು ಪ್ರಯೋಜನ ಇಲ್ಲ ಕೃಷಿ, ಯಾಕೆಂದರೆ ಕೈ ಸುಟ್ಕೊಳ್ತಕ್ಕಂಥ ಒಂದು ಕೃಷಿ ಆಗ್ತಕ್ಕಂಥದ್ದು. ಯಾವಾಗಲೂ ಕೃಷಿಯನ್ನು ನಾವು ಸರಿಯಾಗಿ ಅಭ್ಯಾಸ ಮಾಡಿದರೆ ಮಾತ್ರ ಅದಕ್ಕೆ ವೈಜ್ಞಾನಿಕ ಕೃಷಿ ಅಥವಾ ನಿರೀಕ್ಷಿತ ಇಳುವರಿ ನಾವು ಪಡೆದ್ರೆ ಮಾತ್ರ ಅದರಲ್ಲಿ ಲಾಭ ಗಳಿಸ್ಲಿಕ್ಕೆ ಸಾಧ್ಯ. ಈಗಾಗಲೇ ಶಾಸಕರು ಹೇಳಿದರು ಸಾವಯವ ಕೃಷಿ ಅಂತ, ಖಂಡಿತವಾಗಿ ಮಾಡಿ. ಆದರೆ ಅದಕ್ಕೆ ಬೇಕಾದಂಥ ಒಂದು ಪದ್ಧತಿಗಳನ್ನು ಅರ್ಥ ಮಾಡಿಕೊಂಡು ಅಳವಡಿಕೆ ಮಾಡ್ಕೋಬೇಕಾಗತ್ತೆ. ಬರೀ ಏನು ಭೂಮಿಗೆ ಹಾಕದೆ ನಾವು ಸಾವಯವ ಕೃಷಿ ಮಾಡ್ತೀನಿ ಅಥವಾ ನೈಸರ್ಗಿಕ ಕೃಷಿ ಮಾಡ್ತೀನಿ ಅಂದರೆ ಖಂಡಿತವಾಗಿ ಅದರಲ್ಲಿ ಲಾಸ್ ಖಂಡಿತವಾಗಿ ನಷ್ಟ ಅನುಭವಿಸಬೇಕಾಗತ್ತೆ. ಈ ಎಚ್ಚರಿಕೆ ಗಂಟೆಯನ್ನು ನಾವು ಎಲ್ಲ ಕಡೆಯೂ ಕೊಡ್ತಾ ಇದ್ದೀವಿ. ಯಾಕಂದರೆ ಪಾಶ್ಚಿಮಾತ್ಯ ಉತ್ತರ ನಮ್ಮ ಭಾರತ ದೇಶದಲ್ಲಿ ನೈಸರ್ಗಿಕ ಕೃಷಿ ಅಳವಡಿಕೆ ಮಾಡ್ಕೋಬೇಕು ಅಂತ ಸಾವಿರಾರು ಎಕರೆ ಅಳವಡಿಕೆ ಮಾಡಿಕೊಂಡು ಇವತ್ತು ಭತ್ತದ ಇಳುವರಿ ಹೆಚ್ಚು ಕಡಿಮೆ ಅಂತೇಳಿದರೆ 30-40% ಭತ್ತದ ಇಳುವರಿ ಕಡಿಮೆ ಆಗಿರ್ತಕ್ಕಂಥ ಉದಾಹರಣೆ ನಮ್ಮ ಮುಂದಿದೆ. ಪೇಪರಲ್ಲಿ ರಿಪೋರ್ಟ್ಸ್ ಬಂದಿದೆ, ನೀವು ಕೂಡ ಚೆಕ್ ಮಾಡ್ಕೊಂಡು ನೋಡ್ಕೋಬೋದು. ಹಾಗೆ ಹಲವಾರು ರೈತರಲ್ಲಿ ನಾನು ಇದು ಉದಾಹರಣೆನ ನಾನು ಮಾಡಿದ ರೈತರ ಒಂದು ಅಭಿಪ್ರಾಯದಲ್ಲೇ ನಾನು ಹೇಳಲಿಕ್ಕೆ ಬಯಸ್ತೇನೆ. ಆ ಕಾರಣದಿಂದ ಇವತ್ತಿನ ಕಾಲಕ್ಕೆ ಏನು ಬೇಕು ನಮಗೆ? ಸಮಗ್ರ ಕೃಷಿ ಬೇಕು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬೇಕು. ಅಂದರೆ ಸಾವಯವ ಕೃಷಿನೂ ಬೇಕು, ಹಿತಮಿತದಲ್ಲಿ ಅಥವಾ ಅಲ್ಪ ಸ್ವಲ್ಪದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಬಳಸಬೇಕು. ಇದು ಎರಡನೇ ಹಂತಕ್ಕೆ ಬರ್ತಕ್ಕಂಥದ್ದು ಅಂಥೇಳಿದರೆ ವೈಜ್ಞಾನಿಕ ಕೃಷಿಯಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯ ನಂತರ ಬರ್ತಕ್ಕಂಥದ್ದು ರಾಸಾಯನಿಕ ಗೊಬ್ಬರಗಳ ಬಳಕೆ. ಅದಕ್ಕೂ ಮೊದಲು ಇನ್ನೊಂದು ಸ್ಟೆಪ್ ಇದೆ. ಆ ಸ್ಟೆಪ್ಪನ್ನು ಮಾಡದೆ ನಾವು ಕರಾವಳಿಯಲ್ಲಿ ಕೃಷಿ ಮಾಡ್ತೀವಿ ಅಂತಂದರೆ ಖಂಡಿತ ಅದು ಪ್ರಯೋಜನಕ್ಕೆ ಬರೋದಿಲ್ಲ. ಅದು ಏನು ಅಂತೇಳಿದರೆ ಕರಾವಳಿಯಲ್ಲಿ ಮಣ್ಣು ಹುಳಿ ಮಣ್ಣು. ಈ ಹುಳಿ ಮಣ್ಣಾಗಿರೋದ್ರಿಂದ ನೀವು ಎಷ್ಟೇ ಗೊಬ್ಬರ ಹಾಕಿ ಎಷ್ಟೇ ಸಾವಯವ ಗೊಬ್ಬರ ಹಾಕಿದರೂ ಅದು ಬೆಳೆಗಳಿಗೆ ಸಿಗೋದಿಲ್ಲ. ಆ ಹುಳಿ ಅಂಶ ನಾವು ಕಡಿಮೆ ಮಾಡಲೇಬೇಕಾಗ್ತದೆ, ಇಲ್ಲಾಂದರೆ ಯಾವುದೇ ಕೃಷಿ ಪ್ರಯೋಜನ ಇಲ್ಲ. ಅಡಿಕೆ, ತೆಂಗು, ಭತ್ತ, ಬಾಳೆ ಅಥವಾ ಯಾವುದೇ ಒಂದು ಕೃಷಿ ತೆಗೆದುಕೊಳ್ಳಿ, ಅದರಿಂದ ಏನೂ ನಿಮಗೆ ಉತ್ಪಾದನೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಯಾವುದೇ ಒಂದು ಕೃಷಿಕ್ಕಿಂತ ಮೊದಲು ಸುಣ್ಣದ ಬಳಕೆ ಭಾಳ ಮುಖ್ಯ ಕರಾವಳಿಯಲ್ಲಿ. ಯಾಕಂದರೆ ನಿರಂತರ ಇಲ್ಲಿ ಹೆಚ್ಚಿಗೆ ಮಳೆ ಬರೋದ್ರಿಂದ ಇಲ್ಲಿ ಮಣ್ಣಿನಲ್ಲಿರ್ತಕ್ಕಂಥ ಸುಣ್ಣದ ಅಂಶ ಎಲ್ಲ ಕರಗಿ ನಾಶ ಆಗಿ ಹೋಗಿದೆ, ನೀರಲ್ಲಿ ತೊಳೆದು ಹೋಗಿದೆ. ಈ ಕಾರಣಕ್ಕಾಗಿ ಪ್ರತಿಯೊಂದು ಬೆಳೆಗೆ ನಾವು ಪ್ರತಿ ವರ್ಷ ಸುಣ್ಣ ಬಳಕೆ ಮಾಡೋದು ಭಾಳ ಮುಖ್ಯ. ಹಾಗಿದ್ರೆ ಎಷ್ಟು ಬಳಕೆ ಮಾಡುವ ಇದರಿಂದ ಏನು ಪ್ರಯೋಜನ ಅಂತೇಳಿದರೆ ನಮ್ಮ ಮಣ್ಣಿನಲ್ಲಿರ್ತಕ್ಕಂಥ ಹುಳಿ ಅಂಶ ಕಡಿಮೆ ಆಗುತ್ತೆ. ಒಂದ್ಸಲಿ ಹುಳಿ ಅಂಶ ಕಡಿಮೆ ಆದ್ರ ಮೇಲೆ ಮಣ್ಣಿನಲ್ಲಿ ಇರತಕ್ಕಂಥ ಪೋಷಕಾಂಶಗಳು ನಮ್ಮ ಎಲ್ಲ ಬೆಳೆಗೆ ಸಿಗ್ತದೆ, ಇಲ್ಲಾಂದರೆ ಏನೂ ಪ್ರಯೋಜನ ಇಲ್ಲ. ಎಷ್ಟು ಹಾಕಬೇಕಾಗಿದ್ರೆ ಪ್ರಶ್ನೆಗಳನ್ನು ದಯವಿಟ್ಟು ನಾನು ಕೊನೆಗೆ ಉತ್ತರ ಮಾಡ್ತೀನಿ. ನೋಡಿ, ನಾವು ಮಾಡ್ತೀವಿ, ಆದರೆ ಸಣ್ಣ ಒಂದು ವಿಷಯ ಸುಣ್ಣ ಹಾಕ್ತಕ್ಕಂಥದ್ದು, ಇದೇನು ಭಾಳ ಖರ್ಚಿನ ವಿಷಯ ಅಲ್ಲ. ಭತ್ತಕ್ಕಾದರೆ ಸುಮಾರು 200 ಕೆಜಿ ಒಂದು ಎಕರೆಗೆ ಬೇಕಾಗತ್ತೆ. ಅಡಿಕೆಗೆ, ಬಾಳೆಗೆ ಇಂಥ ಬೆಳೆಗಳಿಗೆ ಸುಮಾರು 1/2 ಕೆಜಿ ಒಂದು ಗಿಡಕ್ಕೆ ಬೇಕಾಗತ್ತೆ. ತೆಂಗಿಗಾದರೆ 10 ವರ್ಷದ ಕೆಳಗಿನ ಒಂದು ತೆಂಗಿನ ಮರಗಳಿಗೆ 2 ಕೆಜಿ ಬೇಕಾಗತ್ತೆ. 10 ವರ್ಷ ಮೇಲ್ಪಟ್ಟವಕ್ಕೆ 4 ಕೆಜಿ ಬೇಕಾಗತ್ತೆ. ಇಷ್ಟೇ ಇರತಕ್ಕಂಥದ್ದು, ಭಾಳ ಖರ್ಚಿಲ್ಲ. ನಿಮ್ಗೆ ಗೊತ್ತು, ಸುಣ್ಣ 6-7 ರೂಪಾಯಿ ನಿಮಗೆ 2 ಕೆಜಿ ಒಂದು ತೆಂಗಿನ ಮರಕ್ಕೆ ಅಂತ ಹೇಳಿದರೆ ನಿಮ್ಗೆ ಬೀಳ್ತಕ್ಕಂಥದ್ದು ಕೇವಲ 15 ರೂಪಾಯಿ. ಈ 15 ರೂಪಾಯಿ ನಾವು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿಬಿಟ್ರೆ ಖಂಡಿತ ನಮಗೆ 150 ರೂಪಾಯಿ ಲಾಸ್ ಆಗ್ತದೆ. ಸುಲಭವಾದಂಥ ವಿಧಾನ, ಮಳೆಗಿಂತ ಮೊದಲು ಜೂನ್ ತಿಂಗಳಲ್ಲಿ ಮಳೆಗಾಲದ ಪ್ರಾರಂಭದಲ್ಲಿ ಅಡಿಕೆ ಮತ್ತು ತೆಂಗಿನ ಸುತ್ತು ಈ ಸುಣ್ಣ ಚೆಲ್ತಕ್ಕಂಥದ್ದು ಅಷ್ಟೇ ನೀವು ಮಾಡಬೇಕಾದಂಥದ್ದು. ರಾಸಾಯನಿಕ ಗೊಬ್ಬರಗಳು ಆಮೇಲೆ ಯಾವಾಗ ಹಾಕಬೇಕಾಗಿರೋ ರಾಸಾಯನಿಕ ಗೊಬ್ಬರಗಳು ಅಂತೇಳಿದರೆ ಈ ಸುಣ್ಣ ಹಾಕಿ 15 ದಿನಗಳ ನಂತರ ನಾವು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದಾಗ ಯಾವ ರೀತಿ ಆಗುತ್ತೆ ಅಂದರೆ ಮಣ್ಣು ಹದ ಆಗಿರುತ್ತೆ. ನಾವು ಹಾಕಿರ್ತಕ್ಕಂಥ ಯೂರಿಯಾ ಆಗಲಿ, ರಂಜಕ ಆಗಲಿ, ಪೊಟ್ಯಾಷ್ ಆಗಲಿ ನೇರವಾಗಿ ಗಿಡಗಳಿಗೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಮಣ್ಣಿನಲ್ಲಿ ಉಂಟಾಗ್ತದೆ. ಆ ಕಾರಣಕ್ಕೆ ನಾನು ಹೇಳಿದ್ದು, ಪ್ರತಿ ವರ್ಷ ಮರೀದಂಗೆ ಸುಣ್ಣ ಹಾಕೋದನ್ನು ನಾವು ಅಭ್ಯಾಸ ಮಾಡಿದ್ದೆ ಆದರೆ ಖಂಡಿತವಾಗಿ ನಾವು ಇಳುವರಿಯಲ್ಲಿ ಹೆಚ್ಚು ಇಳುವರಿಯನ್ನು ಪಡೀಲಿಕ್ಕೆ ಸಾಧ್ಯ. ಇಲ್ಲ ಅಂತೇಳಿದರೆ ನಾವು ಏನು ರಾಸಾಯನಿಕ ಗೊಬ್ಬರ ಹಾಕ್ತೀವಿ ಅದು ಸುಮಾರು 50% ವೇಸ್ಟೇ. ನಾವು ಸುಣ್ಣ ಹಾಕದೆ ಗೊಬ್ಬರ ಹಾಕಿದ್ರೆ ಆದ್ದರಿಂದ ಪ್ರತಿಯೊಬ್ಬರು ಈ ಒಂದು ಅಭ್ಯಾಸ ಮಾಡಿಕೊಳ್ಳಿ. ಹಾಗೆ ನಂತರ ಮುಂದೆ ಬಂದು ಸಾರಜನಕ, ರಂಜಕ, ಪೊಟ್ಯಾಷ್, ಇದು 3 ಬೇಕಾದಂಥವು, ಇದನ್ನು ಹಾಕಲೇಬೇಕು. ವೈಜ್ಞಾನಿಕ ಕೃಷಿ ಪದ್ಧತಿಯಲ್ಲಿ ನಾವು ಸಾರಜನಕ, ರಂಜಕ, ಪೊಟ್ಯಾಷ್ ನೋಡಿ, ಒಂದು ನಿಮಗೆ ಆಶ್ಚರ್ಯ ಆಗ್ಬೋದು, ನಾನು ಹೇಳ್ತೀನಿ. ತೆಂಗಿನ ಮರಕ್ಕೆ ಎಷ್ಟು ಪೊಟ್ಯಾಷ್ ಬೇಕಂತೇಳಿದರೆ ಒಂದು ಮರಕ್ಕೆ 2 ಕೆಜಿಯಷ್ಟು ಪೊಟ್ಯಾಷ್ ಗೊಬ್ಬರ ಬೇಕಾಗತ್ತೆ. 1200 ಗ್ರಾಮ್ ಅಂತೀವಿ, ಅಷ್ಟು ಪೊಟ್ಯಾಷ್ ನಾವು ಯಾವುದೇ ಸಾವಯವ ಮೂಲದಿಂದ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಸಾವಯವ ಕೃಷಿ ಮಾಡಿ ತೊಂದರೆ ಇಲ್ಲ. ಆದರೆ ತೋಟಗಾರಿಕೆ ಬೆಳೆಗಳಲ್ಲಿ ಏನಾಗುತ್ತೆ ಅಂತೇಳಿದರೆ ಅಡಿಕೆ, ತೆಂಗು, ಬಾಳೆ, ಕಾಫಿ, ರಬ್ಬರ್ ಎಲ್ಲದಕ್ಕೂ ಪೊಟ್ಯಾಶ್